ಶ್ರೀರಾಮ ಆಗ್ತಿದ್ವಿ. ಈಗ ಅದೆಲ್ಲ ಹೋಗ್ತಿದ್ದಂಗೆ ಬಹಳ ಜೊಳ್ಳು ಬರಕ್ ಒಂದು ಗೊಬ್ಬರ ಇಲ್ಲ ಭತ್ತ ಗುಬ್ಬಿ ಗಿಬ್ಬಿ ತಿನ್ನಂಗೆ ಹುಳ ಬೀಳ್ಬೇಕು ಅಂದ್ಕೊಂಡ್ಬಿಡ್ತು ಬೆಳೆ. ಅದು ಅನ್ಯಾಯ ಆಗ್ಬಿಡ್ತದು. ಏನು ಇನ್ನು ಬದುಕಲ್ಲ ನಾವು, ಮುಂದೆ ಏನಾದರೂ ಯೋಜನೆ ಮಾಡೋಣ ಅಂತ ಹೇಳ್ಬಿಟ್ಟು ಅಡಿಕೆ ಮಾಡೋಣ ಅಂತ ಎಸ್ಟಿಮೇಟ್ ಮಾಡ್ಕೊಂಡ್ಬಿಟ್ವಿ. ಭತ್ತ ನೋಡಿ ಸಹ ಎಲ್ಲ ಫುಲ್ ಒಳ್ಳೆ ಹೊಡೆದ್ಬಿಟ್ಟು 3 ಅಡಿ ಒಂದು ಕಾನಿ ಹೊಡಿತಿದ್ವಿ. ಅದ್ರ ಮೇಲ್ಗಡೆ ಹಾಕ್ಬಿಟ್ಟು ಮಣ್ಣೆಲ್ಲ ಎತ್ತರ ಬಂದ ಮೇಲೆ ಅದ್ರ ಮೇಲೆ ಸಸಿ ಮಾಡ್ತಿದ್ವಿ. ಗೊಬ್ಬರ ಹಾಕ್ಬಿಟ್ಟು ದನಿ ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಮರಿ ಮಾಡಿಬಿಟ್ರೆ 20 ದಿವಸಕ್ಕೆ ಬೇರೆ ಕಡೆ ಕಿತ್ತ ನಾಟಿ ಮಾಡ್ತಿದ್ವಿ. ಅದನ್ನ ಚೆನ್ನಾಗಿ ಬರೋದು, ಅವಾಗ ಇಳುವರಿ ಚೆನ್ನಾಗಿ ಬಂದ್ಬಿಡೋದು. ಎಷ್ಟು ಎಕರೆ ಹಾಕಿದ್ರಿ ಭತ್ತ? ಭತ್ತ 3 ಎಕರೆನು ಮಾಡ್ತಿದ್ವಿ ಅವಾಗಲೇ, 3 ಎಕರೆ ಮಾಡ್ತಾ ಇದ್ವಿ. ಜಮೀನನ್ನ ಯಾವ ರೀತಿ ಹದಗೊಳಿಸ್ಕೋತಿದ್ರಿ ಭತ್ತಕ್ಕೆ? ಭತ್ತಕ್ಕೆ ಎಲ್ಲ ಚಾಕ್ರಿ ಇದು ಹೊಡಿತಿದ್ವಿ, ನೇಗಿಲು ಹೊಡಿತಿದ್ವಿ, ಸ್ವಂತ ಎತ್ತುಗಳಿದ್ವು, ನೇಗಿಲು ಹೊಡೆದು ಹೊರಟು ಆದ್ಮೇಲೆ ಕೊರಡು ಹೊಡೆದು ಮರದ ಹಾಕೊಂಡು ಕೊರಡು ಹೊಡೆದು ಅದನ್ನೆಲ್ಲ ಹೊಡೆದು ಮತ್ತೊಂದು ಪಡೆ ನೇಗಿಲು ಹೊಡಿತಿದ್ವಿ ಒಳಿಕೆ. ಆದ್ಮೇಲೆ ಮತ್ತೆ ಕೊರಡು ಹೊಡೆದ್ಬಿಟ್ಟು ಕಂಟ್ರಿಬ್ಯೂಟರ್ ಅಂತ ಹೊಡಿತಿದ್ವಿ. ಆ ಕಂಟ್ರಿಬ್ಯೂಟ್ ಒಂದ್ಸರಿ ಹೊಡೆದು ಇನ್ನೊಂದ್ಸರಿ ಹೊಡೆದ್ಬಿಟ್ರೆ ಕ್ಲೀನ್ ಹದ ಬಂದ್ಬಿಡೋದು. ನಾವು ಈ ಥರ ಮಾಡ್ತೀವಲ್ಲ ಆ ಥರ ಮಣ್ಣೆಲ್ಲ ಹದ ಬಂದ್ಬಿಡೋದು. ಅವಾಗ ಹಿಂಗೆ ಇಟ್ಬಿಟ್ರೆ ಸಾಕು ಸಸಿ ಹೊಡಿ ಹೋಗೋದು ಒಳಿಕೆ. ಆ ಥರ ಮಾಡಿ ಮಾಡ್ತಿದ್ವಿ ಸರ್. ಪ್ರತಿ ವರ್ಷನೂ ಚೇಂಜ್ ಮಾಡ್ತಾ ಇದ್ರ ಅಥವಾ ಯಾವ ತರ ಬೆಳೆ ಜ್ಯೋತಿ ಮಾಡ್ತಿದ್ವಿ? ಒಂದು ಬೆಳೆ ಇದು ಮಾಡ್ತಿದ್ವಿ, ಶ್ರೀರಾಮ ಆರನ್ ಇವೆಲ್ಲ ಮಾಡ್ತಿದ್ವಿ ಸರ್. ಅಂದ್ರೆ ಭತ್ತಕ್ಕೆ ಯಾವ ತರವಾದ ಒಂದು ಗೊಬ್ಬರ ಉಪಚಾರವನ್ನು ಮಾಡೋದಾಗ್ಲಿ ಯಾವ ರೀತಿ ಮಾಡ್ತಾ ಇದ್ರಿ? ಗೊಬ್ಬರಕ್ಕೆ ತಳಕ್ಕೆ ಕೊಡ್ತಿದ್ವಿ. 20-20 ಬರೋದು ಫಸ್ಟ್ ಬಂದಾಗ, 20-17 ಬಂತ ಬರೋದು. ಅವನ್ನೆಲ್ಲ ತಳಕ್ಕೆ ಎಳ್ಳೆ ಎಳ್ಳು ಮೂಟೆ ಹಾಕ್ತಿದ್ವಿ. ಎಕರಿಗೆ 3 ಎಕರೆಗೆ 6 ಮೂಟೆ ಹಾಕ್ತಿದ್ವಿ ಒಂದು ಕೂಡ. ಆಮೇಲೆ ಎಳ್ಳೆ ಐಟಮು ಹಂಗೆ ಹಾಕ್ತಿದ್ವಿ. ಎಳ್ಳೆ 3ನೇ ಐಟಮ್ಗೆ ಒಂದು ಎಕರೆಗೆ 20 ಕೆಜಿ ಯೂರಿಯಾ, ಪೊಟಾಸು 1 ಮೂಟೆ, ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕ್ತಿದ್ವಿ. ಬೀಜದ ಭತ್ತ ಎಲ್ಲಿ ತರ್ತಾ ಇದ್ರಿ? ಅದು ರೈತ ಕೇಂದ್ರ ಕಲ್ಯಾಳಲ್ಲಿ ತರ್ತಿದ್ವಿ. ಇಲ್ಲ ಅಂತಂದ್ರೆ ಭದ್ರಾವತಿಗೆ ಹೋಗಿ ತರ್ತಿದ್ವಿ. ಅದು ಇಲ್ಲ ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಶಿವಮೊಗ್ಗ ಹೋಗ್ತಿದ್ವಿ, ಅಗ್ರಿಕಲ್ಚರ್ ಆಫೀಸ್ನಾಗೆ ತರ್ತಿದ್ವಿ. ಕೆಲವರೆಲ್ಲ ಬೀಜದ ಭತ್ತನ ಮನೆಯಲ್ಲೇ ಮಾಡ್ತಾ ಇದ್ರು, ನೀವು ಆ ತರದ ಯಾವ್ದು ಪ್ರಯತ್ನ ಮಾಡಿಲ್ಲ? ಮನೆ ಮಾಡ್ತಿದ್ವಿ ಸರ್. ಇಳುವರಿ ಸ್ವಲ್ಪ ಕಮ್ಮಿ ಕಾಣುತ್ತೆ ಅಂತ ಹೇಳಿ ತಲೆಗೆ ಹೊಡ್ತು. ಆಮೇಲೆ ಈಗ ಕೃಷಿ ಅನುಭವ ಮಾಡಿ ಅವರು ಸರ್ಕಾರನೇ ಕೊಟ್ಟಿದೆ ಅಂತ ನಾವು ವ್ಯಾಕ್ಟ್ ಮಾಡಬಾರ್ದು ಅಂತ ಮಾಡ್ತಿದ್ವಿ. ಪ್ಯಾಕೆಟ್ ಚೆನ್ನಾಗಿ ಬರೋದು, ಒಂದ್ಸರಿ ಮಾತ್ರ ಪ್ಯಾಕೆಟ್ ಮೋಸ ಆಗ್ಬಿಡ್ತಾವ್ದು. ಪ್ಯಾಕೆಟ್ ಯಾವ್ದು ಮೋಸ ಸಿಕ್ಕ ಬೀಜ ಹುಡ್ಲಿಲ್ಲ, ಓ ಇದಿಂಗ್ ಆತಲ್ಲ ಅಂತೇಳಿ ಅದು ಬಿಟ್ಟು ಬೇರೆ ಮತ್ತೊಂದು ಪ್ಯಾಕೆಟ್ ತಂದು ಹಾಕಿ ಮಾಡಿದ್ವಿ. ಒಂದ್ ಪ್ಯಾಕೆಟ್ ಅಲ್ಲಿ ಒಂದೇ ಸೀಸನು, ಮತ್ತೆ ಬರಲ್ಲ. ನೆಕ್ಸ್ಟ್ ಮಾಡೋದಾದ್ರೆ ಮತ್ತೆ ನಾವು ಅದನ್ನ ಇಟ್ಕೊಂಡು ಮಾಡಕ್ ಹೋದ್ರೆ ಬೇಸಿಗೆ ಬಂದದ್ದಾದ್ರೆ ಇಟ್ಕೊಂತಿದ್ವಿ, ಅದೇ ಮಳೆಗಾಲದಲ್ಲಿ ಇಟ್ಕೊಂತಿದ್ದಿಲ್ಲ, ಮಳೆಗಾಲದಲ್ಲಿ ಬರ್ತದಿಲ್ಲ ಸರ್. ನಮ್ದೇ ಬೆಳೆದಂತೆ ಹಂಗೆ ಇಟ್ಕೊಂತಿದ್ವಿ ನಾವು ಅದನ್ನ. ನಿಮ್ ಭಾಗದಲ್ಲಿ ಎಲ್ಲರೂ ಭತ್ತನ ಆ ಸಮಯದಲ್ಲಿ? ಆ ಸಮಯದಲ್ಲಿ ಎಲ್ಲ ಪೂರ್ತಿ ಏರಿಯಾ ಬಾಳ ತೋಟನೇ ಇರಲಿಲ್ಲ, ಪೂರಾ ಭತ್ತನೆ ಎಲ್ಲ ಮಾಡ್ತೀವಿ. ನೀರಲ್ಲಿ ಯಾವ ತರ ಸಿಗೋದು ನೀರು? ಎಲ್ಲ ಕೆರೆ ನೀರು, ಆಮೇಲೆ ಪಂಪ್ ಸೆಟ್ ನೀರು. ಕೆರೆಗೆ ನೀರಿಲ್ಲ ಅಂದ್ರೆ ಪಂಪ್ ಸೆಟ್ ಮಾಡಿದ್ವಿ. ಪಂಪ್ ಸೆಟ್ ನೀರಿಗೆ ಬೆಳೆಯುತ್ತೀವಿ ನೀರು, ಎಲ್ಲ ಮೋಟರ್ ಹೆಚ್ಚು ಹೊಡ್ಕೊಂಡು ಬೆಳೆ ಮಾಡ್ತೀವಿ. ಅಂದ್ರೆ ಕಾಡಿನ ಕೆಳಭಾಗ ತಮ್ಮ ಊರೆಲ್ಲ ತುಂಬಾ ಮಳೆ ಬಂದು ನೀರು ತುಂಬಾ ಜಾಸ್ತಿ ಬರೋದು ಏನಾಗದ ಅವಾಗ? ಅವಾಗ ನೀವು ಮಳೆ ಜಾಸ್ತಿ ಬರ್ತಿದ್ದಿಲ್ಲ ಸರ್, ಕಮ್ಮಿ ಬರೋದು ಮಳೆ. ಕಮ್ಮಿ ಬಂದ್ಬಿಟ್ಟು ನೀರು ಸಾಕಾಗ್ತಿದ್ದಿಲ್ಲ. ನೀರು ಸಾಕಾಗಿಂದ ಮಾತ್ರ ಅದ್ರ ಮೇಲೆ ಮೋಟರ್ಗಳು ಮಾಡ್ಕೊಂಡ್ಬಿಟ್ಟು ನಾವು ಲಿಫ್ಟ್ ಎರಿಗೇಷನ್ ಮಾಡಿದ್ವಿ. ಲಿಫ್ಟ್ ಎರಿಗೇಷನ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನೀರು ತಗೊಂಡೋಗಿ, ಆವಾಗ ಮಳೆನೆ ಕಾಯ್ತಾ ಇರಲಿಲ್ಲ. ಅವಾಗ ಲಿಫ್ಟ್ ಎರಿಗೇಷನ್ ಮಾಡಿ ನೀರು ಬರೋದಲ್ಲ, ನಮ್ ಟೈಮ್ ಇಟ್ಟು ಟೈಮ್ ಮಾಡ್ಕೊಂತ ಇದ್ವಿ. ಎಲ್ಲರೂ ಮಾಡಿದ್ರೆ ಅಥವಾ ನೀವೊಬ್ಬರೇನ? ಎಲ್ಲ ಅವರು, ನಾನೊಬ್ಬನೇ ಫಸ್ಟ್ ಮಾಡಿದೆ. ನಾನು ಮಾಡಿದ ಕೂಡಲೇ ಅಲ್ಲಿ ಗೋವಿಂದಪ್ಪ ಈ ತರ ಮಾಡಿದ್ನಲ್ಲ ನಾನು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಆ ಹೈಪಿ ಸೆಟ್ ಮಾಡ್ಕೊಂಡ್ರು. ಬೋರ್ ಹಾಕೊಂಡ್ವಿ, ಕೊನೆಗೆ ಚಾನಲ್ ಲಿಪ್ಲೇ ತೊಂದರೆ ಆಗುತ್ತೆ ಅಂತ ಸ್ವಂತ ಬೋರ್ ಹಾಕೊಂಡ್ವಿ. ಬೋರ್ ಹಾಕೊಂಡು ನೀರು ತಗೊಂಡ್ಬಿಟ್ಟು ಅಲ್ಲಿಂದ ಚೆನ್ನಾಗಿ ಬರ್ಕೊಂತೀವಿ ಸರ್. ಲಿಫ್ಟ್ ಇರಿಗೇಷನ್ ಹೆಂಗ್ ಬಂತು ನಿಮ್ಗೆ ಅದ್ರ ಐಡಿಯಾ? ಐಡಿಯಾ ನೋಡಿ ಸರ್, ನೀರಿಲ್ಲದ ಒಣಗಿ ಹೋಗುತ್ತೆ. ಈ ಬ್ಯಾಂಕ್ ಅಲ್ಲಿ ಲೋನ್ ಕೇಳಿದೆ ಮಾಡುವಂತ ಕೇಳಿದಂತ. ಆ ಬ್ಯಾಂಕ್ ಮ್ಯಾನೇಜರ್ ಚೆನ್ನಾಗಿದ್ರು, ಅವರು ಕೊಡ್ತೀನಿ ಕಣ ಗೋವಿಂದಪ್ಪ, ನಿನ್ನಂತ ರೈತ ಕೊಡೋದು ಯಾರಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಕೊಟ್ಟರು. 40,000 ರೂಪಾಯಿ ಲೋನ್ ಮಾಡಿದ್ರು. ಲೋನ್ ಮಾಡಿದ್ರೆ ಅದ್ರಲ್ಲಿ ಪಂಪ್ ಸೆಟ್ ತಗೊಂಡು ಪೈಪ್ ಲೈನ್ ಮಾಡಿಸಿ ಸೀದಾ ಅಲ್ಲಿ ಹೊಡಿಯಕ್ಕೆ ಸರ್. ಆಮೇಲೆ ನಿಧಾನಕ್ಕೆ ಸಾಲ 3 ವರ್ಷ ತೀರಿಸ್ತಿದ್ರು. ಅವಾಗ ತಾವು ಭತ್ತನೇ ಮಾಡ್ತಾ ಇದ್ರಿ? ಭತ್ತನೇ ಮಾಡ್ತಾ ಇದ್ರು ಸರ್, ಮತ್ತೆ ಅಡಿಕೆ ಮಾಡ್ತಾ ಇರಲಿಲ್ಲ ಅವಾಗ. ಅದಾದ್ಮೇಲೆ ನಂತರ ಅಡಿಕೆ ಮಾಡಕ್ ಸರ್ ಶುರು ಮಾಡಿದಾರು. ಈಗ ಒಂದು 25 ವರ್ಷ 30 ವರ್ಷಕ್ಕೆ ಬಂತು ಭತ್ತ. ಭತ್ತ ಹೇಗಿರೋದು ನಿಮಗೆ ಧಾರಣೆ? ಧಾರಣೆ 300 ಐತಿತ್ತು ಸರ್ ಅವತ್ತು. ಅವಾಗ ನಾವು ತೋಟ ಕಟ್ಟಿಗಿನ ಮುಂಚೆ 300 400 ಅಂದ್ರೆ ದೊಡ್ಡ ಮಾತು. ಇವತ್ತು 2,500-3,000 ಅಂತಾರೆ, ಅದೇನು ಇರಲಿಲ್ಲ. ಇವಾಗ ನಾವು ಉಡ್ದಷ್ಟು, ಅವಾಗ ಕೂಲಿನೂ ಕಮ್ಮಿ ಇತ್ತು. 400 ರೂಪಾಯಿ ಕೊಟ್ರೆ ಕೊಯ್ದಾಕರು. ಇವತ್ತು 4,000 ಕೊಡೋಕೆ ಒಂದು ಎಕರೆ ಕೊಯ್ಯಕ್ಕೆ ಮತ್ತದ್ದು. ಆಮೇಲೆ ಅದನ್ನ ಭತ್ತ ಕೊಯ್ಯಕ್ಕೂ ಬರಲ್ಲ ಈಗ ಯಾರು ಜನ ಸಿಗದಂಗೆ ಆಗ್ಬಿಟ್ರು. ಅದಕ್ಕೋಸ್ಕರ ನಾವು ಇದನ್ನ ಮಾಡಿದ್ವಿ, ಅಡಿಕೆ ಮಾಡೋಕ್ಕೆ ತಲೆ ಹೊಡೆದಲ್ಲಿ ತಲೆ ಓಡಿಸಿದ್ದು. ಅದರಿಂದ ತಲೆ ಓಡಿಸ್ಬೇಕು, ಈ ಥರ ಮಾಡ್ಬೇಕು, ಇಲ್ಲದ ಹೋದ್ರೆ ನಾವು ಬದುಕಲ್ಲ, ಕೂಲಿ ನಾಟಿ ಹಚ್ಚಕ್ಕೆ ಕೂಲಿ ಬರಲ್ಲ, ಏ ತೊಂದರೆ ಆಗದಣ್ಣ ಬಂದು ಅಡಿಕೆ ಮಾಡಕ್ಕೆ. ಭತ್ತ ಎಲ್ಲಿ ಮಾರ್ತಿದ್ರಿ ತಗೊಂಡೋಗಿ? ಭತ್ತ ಅವರು ಮಾರ್ಕೆಟಿಂದ ಬರೋರು, ಇಲ್ಲಿ ಮಾರ್ಕೆಟ್ಗೇನು ಹೊಡಿತಿದ್ದಿಲ್ಲ. ಈ ಸಾಹುಕಾರಿಗಳು ಬಂದ್ರೆ ಇಲ್ಲಿಗೆ ಮನೆ ಮುಂದೆ ರೇಟ್ ಬಂದ ಕೂಡಲೇ ಮನೆ ಮುಂದೆ ಕೊಟ್ಬಿಡ್ತಿದ್ವಿ. ಸ್ಟಾಕ್ ಇಟ್ಕೊಂತಿದ್ವಿ ಒಂದ್ ಎರಡ್ ಮೂರ್ ತಿಂಗಳು ಸ್ಟಾಕ್ ಇಟ್ಕೊಂಡು ಆ ನಂತರ ಮಾರ್ತಿದ್ವಿ. ಆ ತರ ಮಾಡ್ತಾ ಇದ್ವಿ. ನಿಮಗೆ ಅವತ್ತಿನ ಖರ್ಚಿನ ಬಗ್ಗೆ ಮಾತಾಡೋದ್ರೆ ಎಷ್ಟು ಬರೋದು ಖರ್ಚು? ಖರ್ಚು ಅವತ್ತು ಸರ್ ಈಗ 400 ರೂಪಾಯಿ ಎಕರೆ ಹಚ್ಚ ಕೊಡ್ತಿದ್ವಿ ಅಂದ್ರೆ ಒಂದು 5,000 ಅಂತೂ ಬರ್ತಿತ್ತು ಸರ್ ಖರ್ಚು. ಒಂದ್ ಸರಿ ಸಸ್ಯ ಮಾಡಿ ಮಾಡುತ್ತಿದ್ವಿ ಗೊಬ್ಬರ ಬಿಟ್ಟು, ಮತ್ತೆ ದನಿ ಗೊಬ್ಬರ ಕೊಂಡ ಹೊಡಿತಿದ್ವಿ. ಹಸು ಸಾಕಿರ್ಲಿಲ್ಲ? ಹಸುವೊಂದು 4 ಅಷ್ಟೇ ಸರ್, 4 3 ಎಕರೆ ಸಾಕಾಗಲ್ಲ ಗೊಬ್ಬರ. ಇನ್ನೊಬ್ರು ಯಾರು ಗದ್ದೆಗೆ ದೇಲ್ದಾರ ಹತ್ರ ಸರ್ ದನ ಸಾಕಾರಲ್ಲ, ಅವ್ರ ತಲೆನ ಖರೀದಿ ಕೊಂಡ್ಕೊಂತಿದ್ವಿ, ಕೊಂಡ್ಕೊಂಡು ಎಲ್ಲ ಹೊಡಿತಿದ್ವಿ ಸರ್. ದನಿ ಗೊಬ್ಬರ ಬಹಳ ಇಂಟ್ರೆಸ್ಟ್ ಇರ್ತದ. ಈಗ ಚೇಂಜ್ ಮಾಡಿದೀನಿ ಅಂದ್ರೆ ಊಟಕ್ಕೆಲ್ಲ ಯಾವ ತರ ಈ ಭತ್ತ ಬೆಳೆದಲ್ಲ ಅಂದ್ರೆ ಹೆಂಗ್ ಮುಂದೆ? ಭತ್ತ ಬೆಳೆಯಲ್ಲ ಅಂದ್ರೆ ಏನ್ ಮಾಡೋದು ಸರ್, ಸಿಟಿಗೆ ಹೋಗೋದು, ಒಂದೊಂದು ಪ್ಯಾಕೆಟ್ 2 ಪ್ಯಾಕೆಟ್ ತಂದು ಮನೆ ಸ್ಟಾಕ್ ಮಾಡ್ಕೊಂತೀವಿ, ಬೇರೆ ಕಡೆಯಿಂದ ಬಂದಿರುತ್ತೆ ಅದನ್ನ ಊಟ ಮಾಡ್ತೀವಿ. ಭತ್ತ ಬೆಳೆಯಕ್ ಆಗಲ್ಲ ಈಗ ಅಂತ ಬೇರೆ ಕಡೆಯಿಂದ ತಗೊಂಡ್ಬಂದು ಊಟ ಮಾಡೋದು ಸರ್. ಅಂದ್ರೆ ನಿಮ್ ಪೂರ್ತಕ್ಕೂ ಭತ್ತ ಬೆಳೀತಿಲ್ಲ? ಯಾವ್ದಕ್ಕೂ ಬೆಳೀತಾ ಇಲ್ಲ ಸರ್, ಯಾಕಂದ್ರೆ ಅಲ್ಲಿ ಕೂಲೇ ಸಿಗದೇ ಇಲ್ಲ ಅಂದ್ರೆ ಒಬ್ರು ಬರಲ್ಲ. ನಾಟ್ಯಜಕ್ ಬರೀ ಅಂದ್ರೆ ಒಬ್ರು ಬರೋಲ್ಲ. ಏನಿದ್ರು ನಾವು ನಮ್ಗೆ ಕನ್ಯಿಂದ ಏನ್ ಮಾಡ್ಕೊಂತೈತೆ ಅದನ್ನ ಮಾತ್ರ ನಾವು ಮಾಡಬಹುದು, ಕೂಲೇ ನೆಪ್ಕೊಂಡ್ ಮಾಡಕ್ಕಾಗಲ್ಲ ಸರ್. ಭತ್ತ ಬೆಳೀತಾ ಬೆಳೀತಾ ಅವು ಅಡಿಕೆಗೆ ಚೇಂಜ್ ಆದ್ರಿ, ಆ ಭೂಮಿನೇ ಸಂಪೂರ್ಣವಾಗಿ ಚೇಂಜ್ ಮಾಡ್ಬೇಕಂದ್ರೆ ಅದ್ರದ್ದು ಅದನ್ನೇ ಚೇಂಜ್ ಮಾಡ್ಬೇಕು. ಯಾವ ರೀತಿ ಮಾಡಿದ್ರಿ ಅದನ್ನೆಲ್ಲ? ಅದನ್ನೇನಿಲ್ಲ ಸರ್, ಚೆನ್ನಾಗೆಲ್ಲ ಬುದಾಗಳಿದ್ದ ಹಳೆ ತೊಗ್ಗುದು ಇನ್ನೇ ಇದ್ವಲ್ಲ ಅವನ್ನೆಲ್ಲ ಇದು ಹೊಡಿಸ್ಬಿಟ್ಟು ಟ್ಯಾಕ್ಟ್ರಿ ಎಲ್ಲ ನೇಗಿಲು ಹೊಡಿಸಿ ಕಬ್ಬಿಣ ಬರ್ತದಕ್ಕೆ ಆ ನೇಗ್ ಟ್ಯಾಕ್ಟ್ರಿ ನೇಗಿಲು ಹೊಡೆದು ಅದ್ರ ಮೇಲೆ ಅದೆಲ್ಲ ಉಲ್ಡಿ ಅಂದ ಆದ್ಮೇಲೆ ಲೆವೆಲ್ಲರ್ ಅಂತ ಬರುತ್ತೆ, ಆ ಲೆವೆಲ್ಲರ್ ತಗೊಂಡ್ಬಿಟ್ಟು ಸೀದಾ ಎಲ್ಲ ಕ್ಲೀನ್ ಮಟ್ಟ ಮಾಡಿ ನಮ್ಗೆ ಇದು ಅದಕ್ಕೆ ಬಂತು ಅಂತ ಹೇಳಿ ಕಂಡು ಬಂತು ಅಂದ್ಮೇಲೆ ಮತ್ತೆ ಅದ್ ನಿಲ್ಲಿಸಿ ಆಮೇಲೆ ಇದೇ ಕೆಲಸ ಮಾಡಿ ಹಂಗೆ ಹಚ್ಚಿಬಿಟ್ಟು ಬಾಳೆ. ಬಾಳೆ ಹಚ್ಚಿದ ತಕ್ಷಣಕ್ಕೆ ಯಾವಾಗ ಮಳೆಗಾಲ ಸ್ಟಾರ್ಟ್ ಆಗಿ ಜಾಸ್ತಿ ಆಗ್ಬಿಡ್ತು ಅವಾಗ ಕೆಳಗೆ ಇಳೆ ಬಿದ್ದ್ಬಿಡ್ತು ಬಾಳೆ. ಅಲ್ಲಿ ಇಲ್ಲಿ ಇಲ್ಲಿ ಇಲ್ಲಿ ಕೆಟ್ಟ ಹೊಡ್ತೀಗ ಅಂತ ಹೇಳಿದ್ರೆ ಕಾಲೇ ಹೊಡೆದ್ವಿ, 2 ದಾಯಕ್ಕೊಂದು ಕಾಲೇ ಹೊಡೆದು ಆಮೇಲೆ ಒಂದು 15 ದಿವಸ ಬಿಟ್ಟು ಸುಧಾರಿಸ್ಕೊಂತು ಬಾಳೆ. ಆಮೇಲೆ ಅಡಿಕೆ ಸಸಿನೂ ಅದರಲ್ಲೇ ಹಚ್ಚಿದ್ವಿ, ಅಲ್ಲಿಂದ ಸ್ಟಾರ್ಟ್ ಆಗ. ಅವಾಗ ಎಲ್ಲ ನಾನೊಬ್ಬನೇ ಫಸ್ಟ್ ಮಾಡಿದೆ, ನಾನೊಬ್ಬನೇ ತಲೆ ಓಡಿಸಿ. ಆಮೇಲೆ ಈಗ ಒಂದು 10-25 ಜನನೂ ಮಾಡಿದ್ರೆ ಎಲ್ಲ ಕೆಲವ್ರು ಏನ್ ಶೀತ ಇತ್ತೋ ಅದ್ರ ಬರ್ತಿದ್ರಲ್ಲ ಅವ್ರೆಲ್ಲರೂ ಈಗ ಹೊಡಿತಾರೆ. ಓ ಕೊಯ್ದೊಂದು ಚೆನ್ನಾಗಿತ್ತು ಕಣಲೆ ನೋಡೋ, ಅವ್ನ ತೋಟದ ಹೆಂಗೈತೆ, ಅವ್ನ ಸರದ ಗದ್ದೆ ಮಾಡಿದಾನೆ ಎಷ್ಟು ಚೆನ್ನಾಗೈತೆ ನೋಡೋ ಒಂದು ಅಂತ ಹೇಳಿ ಎಲ್ಲ ಗದ್ದೆ ನಂತರ ಹೋಗ್ತಾವ. ಬಾಳೆನೇ ಹಾಕಿದ್ದು? ಹ್ಮ್, ಫಸ್ಟ್ ಬಾಳೆ ಹಾಕಿದ್ದು ಸರ್. ಯಾಕೆಂದ್ರೆ ನಮಗೆ ಬಡವರಿಗೆ ಬಾಳೆ ಹಾಕಿ ಬಡವ ಬದುಕಿದ ಅಂತೇಳಿ ಕೊನೆ 1 ವರ್ಷದಲ್ಲಿ ಸಿಗುತ್ತೆ. ಅಡಿಕೆ ಸಿಗೋದ್ರೆ 8-10 ವರ್ಷ ಬೇಕು ಫುಲ್ ಸಿಗೋಕೆ. 8 ವರ್ಷ ಈಗ ಅನುಭವ ಆದ್ಮೇಲೆ 5 ವರ್ಷಕ್ಕೆ ತೆಗಿತಾ ಇದ್ದೀನಿ. 5 ವರ್ಷಕ್ಕೆ ಫಸಲು ಕೊಯ್ದು ಬಿಡ್ತೀನಿ. ನನ್ನ ಜೊತೆ ಕಟ್ಟಿದ್ದೆ ಇನ್ನೊಬ್ಬ ಮಾಡೋಕ್ಕಾಗಿಲ್ಲ ಅವನು. ಹ್ಮ್, ನಾನು ಅಡಿಕೆನ ಅಡಿಕೆ ನನ್ನ ಜೊತೆಗೆ ಕಟ್ಟಿದ್ದೆ, ಅವ್ನ ಫಸಲು ಕೊಯ್ತಾ ಇಲ್ಲ, ನಾನು 2ನೇ ಕೊಯ್ಲು ಕೊಯ್ತೀನಿ. ಅದ ಯಾವ ತರ ಅದು ಆ ಸಾಧ್ಯತೆ ಹೇಗೆ ಬಂತು? ಸಾಧ್ಯತೆ ಹೇಗೆ ಬಂತು ಅಂದ್ರೆ ಸರ್, ಬೇರೆ ಕಡೆಯಿಂದ ನಂದು ಮಣ್ಣೆಲ್ಲ ಒಡಿಸಿ ಫುಲ್ ಮಾಡಿಬಿಟ್ಟು ಅದು ಕಟ್ಟಿಂಗ್ ತಗ್ಗಿನಿಂದ ನೀರು ಹೋಗಂಗಿರ್ಲಿಲ್ಲ, ಬಾಸಂಗಿರ್ಲಿಲ್ಲ. ನನ್ನ ಜಮೀನಿಂದ ಇನ್ನೊಂದ್ ಕಡೆ ಕೆಳಗಡೆ ಜಮೀನು ಸರ್ವೆ ನಂಬರ್ 58 ಸರ್ವೆ ನಂಬರ್ ಗೆ ಇಲ್ಲಿಂದ ಅಲ್ಲಿಗೆ ಗ್ರೌಂಡಿಂಗ್ ನೀರು ಕಳಿಸ್ತೆ ಪೈಪ್ ಹಾಕಿ. 25 ಪೈಪ್ 6 ಇಂಚ್ ಪೈಪ್ ಹಾಕಿದೀನಿ. ಅದು ಇಲ್ಲಿ ತೊಟ್ಟಿ ಕಟ್ಟಿದೀನಿ. ಆ ಕಡೆ ಈ ಕಡೆ ಎಲ್ಲ ಬಂದ ತೊಟ್ಟಿ ಬಂದ ನೀರು ಸೀದಾ ಆ ಕಡೆ ಕೆಳಗಡೆ ಹೋಗ್ಬೇಕು. 25 ಪೈಪ್ ಹಾಕಿದೀನಿ 20 ಅಡಿ ಉದ್ದದ, ಮತ್ತೆ ಆ ಕಡೆ ಪಾಸ್ ಆಗ್ಬಿಡುತ್ತೆ ನೀರು, ಮ್ಯಾಕ್ ಬರಕ್ಕೆ ಬಿಡಲ್ಲ ಅದು. ಹೇಳ್ದವರೆಗೆ ಹೋಗಿದ್ದೀನಿ. ಅವಾಗ ಅಡಿಕೆಗೆ ಒಳ್ಳೇದು ಅಂತ ಒಳ್ಳೆ ಹಂಗೆ ಸೀಪೇಜ್ ಎಲ್ಲ ಹೋಗ್ಬಿಡ್ತಲ್ಲ ಸರ್, ಸೀಪೇಜ್ ಹೋಗಿರೋದ್ರಿಂದ ಫುಲ್ ಹಂಗೆ ಬಂದ್ಬಿಟ್ಟು. ಈಗ ಆತರ ಆಯ್ತು ಮರ, ಏನ್ ಮಾಡಿದಲ್ಲ ಏನ್ತಾರೆ ಎಲ್ಲರೂ ಬಂದು ಏನ್ ಹಾಕಿದೀನಿ ನಮ್ಗೊಂಚೂರು ಹೇಳೋ ಅಂದ್ರು. ಏನು ಮಾಡಿಲ್ಲಪ್ಪ, ನಾನು ಮಣ್ಣಾಗೆ ಗೊಬ್ಬರ ಇಟ್ಟಿದ್ದೆ ಸಸಿ ಹಾಕಿದೀನಿ ಇದನ್ನೆಲ್ಲ ಈ ತರ ನೋಡ್ದ ನೋಡ್ ನೋಡಿಲ್ಲ ನೋಡ ತಗ್ಗಿ ನೋಡಿ ಈ ತರ ಮಾಡಿದೀನಿ ಅಂದ್ಕೊಡ್ಲೆ ಉಂಕೊಂಡು ಹೋಗು ನೀನು ಒಳ್ಳೆ ತಲೆ ಓಡಿಸಿದ್ಯಾ ಅದೇನು ನಿಂಗೆ ಬರ್ತೆ ಅಂತ ಅವ್ರು ಈಗ ಮಾಡ್ಕೊಂತೀಯ ಅಂದ್ರು. ಹೆಂಗ್ ಬಂತು ನಿಮ್ಗೆ ಜ್ಞಾನ? ಜ್ಞಾನ ಸರ್ ಅದೇ ಸೀಪೇಜ್ ಬಂದ್ಬಿಡ್ತಲ್ಲ ಸರ್, ಭೂಮಿ ಸೀಪೇಜ್ ಬಂದ್ಮೇಲೆ ಬದುಕಕ್ಕೆ ಒಂದು ಡಾಕ್ಟರ್ ಹುಡುಕ್ಬೇಕಾ ನಮಗೆ ಕಾಯಿಲೆ ಆಯ್ತು ಅಂದ್ರೆ ಆ ರೀತಿ ಇದಕ್ಕೂ ಕಾಯಿಲೆ ಬರ್ತಿದ್ ನೀರು ಇದಕ್ಕೆ ನಾವು ಈ ತರ ಮಾಡ್ಲೇಬೇಕು. ಆಮೇಲೆ ಕೃಷಿ ಇಲಾಖೆಯಿಂದ ಉಲ್ಲಾಸ್ ಅಂತ ಇದ್ರು, ಗೋವಿಂದಪ್ಪ ಬಂದ್ರು ನೋಡಕ್ಕೆ ಅಂತ. ನೋಡಿ ನೀನ್ ಏನು ಕಲ್ಸಂಗಿಲ್ಲ ನಾವು ನೀನೊಳ್ಳೆ ಕ್ಲೀನ್ ಆಗಲೇ ಕಲ್ತು ಬಿಡಿದ್ಯಾ ಅಂದ್ರು. ಸರ್ ನಾನು ರೈತ ಆದ್ಮೇಲೆ ಏನಾದ್ರು ಒಂದು ಯೋಜನೆ ಮಾಡ್ಬೇಕು, ನೀವು ಪುಸ್ತಕ ತಗೊಂಡು ಓದ್ತೀರಿ, ನಾವು ಇಲ್ಲಿ ಮಣ್ಣು ಅದ ಮಾಡಿ ಬೆಳೆಯೋದು ನಮಗೆ ದೃಷ್ಟಿ ಇರುತ್ತೆ, ಯಾವ ತರ ಮಾಡಿದ್ರೆ ಏನಾಗುತ್ತೆ, ಈ ನೀರು ಹೋಗಲ್ಲ ಬೇರೆ ಹೋದ್ರೆ ಓಪನ್ ಕಾಲೇ ಕೊಡಲ್ಲ ನಮಗೆ ಹೋಗಿ, 4 ಅಡಿ ಆಳಕ್ಕೆ ಹಾಕಿಬಿಟ್ರೆ ಅವ್ನ ಮೇಲ್ಗಡೆ ಏನಾರು ಮಾಡ್ಕೊಬೋದು, ಅವ್ರ ಜಮೀನಲ್ಲಿ ಪರ್ಮಿಷನ್ ಇರುತ್ತೆ ನಮಗೆ. ಆ ಕಡೆಗೆ ಮೇಲ್ಗಡೆ ರೈತರಿಂದ ರೈತರಿಗೆ ಪರ್ಮಿಷನ್ ಇರುತ್ತೆ, ಅದ್ರೊಳಗೆ ಇದ್ದು ಸರ್ಕಾರ 3 ಅಡಿ ಮಾತ್ರ, ಮೇಲ್ಗಡೆ ಕೆಳಗಡೆ ಹೋಗಕ್ಕೆ ಅವ್ನಿಗೆ ಏನು ಅಬ್ಜೆಕ್ಷನ್ ಇಲ್ಲ. ಆ ತರ ಅವ್ರಿಗೆ ಕೇಳ್ಕೊಂಡ್ಬಿಟ್ಟು ಹಾಕಿ ಅಡಿಕೆ ಬೆಳೆದ ಸರ್. ಬಾಳೆ ಕೃಷಿ ಅಂತ ಹೇಳಿದ್ರೆ ಯಾವ ತಳಿ ಹಾಕಿದ್ರಿ ಬಾಳೆ? ಬಾಳೆ ಅದೇ ಸರ್, ಇದು ಪುಟ್ಬಾಳೆ, ಪುಟ್ಬಾಳೆ ಏಲಕ್ಕಿ ಬಾಳೆ ಅಂತಾರೆ ಈಗ, ಆ ಏಲಕ್ಕಿ ಬಾಳೆನೇ ಹಾಕಿದ್ರು ಸರ್. ಒಂದು ಗೊನೆ 20 ಕೆಜಿ 15 ಕೆಜಿ ಬರೋದು. ಅದು ಯಾವ ತರ ಬೀಜ ತಂದ್ರಿ? ಬೀಜ ಅಲ್ಲಿ ಒಬ್ರು ಮಾಡಿದ್ರೆ ಸರ್, ಅದರಲ್ಲಿ ಗೆಡ್ಡೆ ಖರೀದಿ ಮಾಡಿ 10 ರೂಪಾಯಿ ಒಂದ್ ಗೆಡ್ಡೆ ಕೊಡ್ತೀನಪ್ಪ ಅಂತ ಕೊಡು ಅಂತ ಹೇಳಿ ತಗೊಂಡ್ಬಿಟ್ಟು ಮಾಡಿದ್ವಿ ಸರ್. ಅದ್ರ ನಾಟಿ ಪದ್ಧತಿ ಎಲ್ಲ ಹೇಳಿ. ಅದು ಸರ್, ಫಸ್ಟ್ ಅದು ಸಸಿ ಬಾಳೆ ತಗೊಂಡ್ ಬಂದ್ಬಿಟ್ಟು ಗುಂಡಿ ಹೊಡಿದ್ರು ಸರ್. ಫಸ್ಟ್ ಗುಂಡು ಹೊಡೆದ್ಬಿಟ್ಟು ಒಂದ್ ಪುಟ್ಟಿ ಧನ್ಯನ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಹಾಕೋದು. ಆಮೇಲೆ ಇಷ್ಟು ಗಾತ್ರ ಗೆಡ್ಡೆ ಬರುತ್ತಲ್ಲ ಅದನ್ನ ಇಡೋದು, ಇಷ್ಟೇ ಉದ್ದ ಅದು ಬರೋದು ಗೆಡ್ಡೆ, ಅದನ್ನ ಇಟ್ಟು ಬಿಟ್ಟು ಆ ನಂತರ ನಾವೇನ್ ಮಾಡೋದು, ಆ ಬಾಳೆ ಬೆಳೆದಂಗೆ ಗುಂಡಿ ಮುಚ್ಚೋದು. ಗುಂಡಿ ಮುಚ್ಚಿದ ಮೇಲೆ ಫಲವತ್ತ ಯಾವ ಮರ ಹೊರೀತು ಆ ನಂತರ 11 ತಿಂಗಳಿಗೆ 10 ತಿಂಗಳಿಗೆ ಗೊನೆ ಬರುತ್ತೆ. ಅವಾಗ ಗೊನೆ ಬಂದಾಗ ಬರಂಗ್ ಕುಡಿಯೋದು. ಬಾಳೆಗಿಡ ಯಾವ ತರ ನಿರ್ವಹಣೆ ಹೆಂಗ್ ಮಾಡಿದ್ರಿ ತಾವು? ಗೊಬ್ಬರ ಹಾಕೋದಾಗ್ಲಿ ಅದಕ್ ಬರ್ತಕ್ಕಂಥ ರೋಗಗಳ ನಿರ್ವಹಣೆ ಆಗ್ಲಿ, ಗಿಡ ಯಾವ ತರ ಬೆಳೆಸಿದ್ರಿ? ಅದಕ್ಕೆ ಬಾವಿಷ್ಠನ ಅಂತ ಔಷಧಿ ಬರುತ್ತೆ ಸರ್, ಅದನ್ನ ಬಾವಿಷ್ಠನ ಔಷಧಿ ಇಂಜೆಕ್ಷನ್ ಮಾಡ್ತಿದ್ವಿ ಸರ್. ಅದಕ್ಕೆ ಇಂಜೆಕ್ಷನ್ ಮಾಡಿಬಿಟ್ಟು ಅದನ್ನ ಚೆನ್ನಾಗಿ ರೋಗ ಬಂತು ಅಂದ್ರೆ ಎಷ್ಟು ಜಾಸ್ತಿ ರೋಗ ಬಂದು ಅದನ್ನ ಕೊಡದಾಗಿ ಕೊಡ್ತಿದ್ವಿ. ಅದು ಇರ್ಬಾರ್ದು ತೋಡದೆ ದೂರ ತಗೊಂಡು ಬಿಸಾಕ್ತಿದ್ವಿ. ಅದನ್ನ ಕಂಬಳಿ ಕೊರೆ ಹುಳ ಅಂತ ಬಂದ್ಬಿಡೋದು ಎಲೆ ಮೇಲೆ ತಿನ್ನಕ್ಕೆ, ಆ ಹುಳನು ಸಹ ಎಲೆ ಯಾವ ಕೊರಿಕೆ ತಗೊಂಡು ಬೆಂಕಿ ಹಾಕಿ ಸುಟ್ಬಿಡ್ತಿದ್ವಿ. ಆ ತರ ಎಲ್ಲ ಮಾಡಿ ಬಾಳೆ ಅನುಭವ ಮಾಡಿದ್ವಿ. ಅಂದ್ರೆ ಬಾಳೆ ಗಿಡದ ಪಕ್ಕ ಮರಿಗಳೆಲ್ಲ ಹುಟ್ಟುತ್ತವೆ, ಅವನ್ನೆಲ್ಲ ಯಾವ ತರ ನಿರ್ವಹಣೆ ಮಾಡ್ತಾರೆ? ಅವನ್ನ ಕಟ್ ಮಾಡಿದ್ವಿ, ಅವು ಜಾಸ್ತಿ ಬಂದ್ರೆ ಕೊನೆ ಬರಲ್ಲ ಅಂತ ಹೇಳ್ಬಿಟ್ಟು ಅವನ್ನ ಅಲ್ಲಿಗೆ ಬಂದಂಗೆ ಕದ ಮಚ್ಚಿ ತಗೊಂಡ್ಬಿಟ್ಟು ಕುಡ್ಲು ಮಚ್ಚಿ ಇರ್ತದೆ ರೈತರ ಹತ್ರ, ಅದನ್ನ ಕಡ್ದು ಬಿಸಾಕ್ಬಿಡ್ತಿದ್ವಿ. ಅತಿ ಜಾಸ್ತಿ ಬಂತು ಅಂದ್ಬಿಟ್ಟು ಅದನ್ನ ಹಂಗೆ ಇದ್ ಮೊಳಕೆ ಮುರಿದ್ಬಿಡೋದು. ಈ ತರ ಎಲ್ಲ ಮಾಡಿ ಬೆಳೆದ್ವಿ ಸರ್, ಕಷ್ಟಪಟ್ಟು ಏನ್ ಮಾಡಿ ಬೆಳೆದ್ವಿ. ಕೃಷಿಯಲ್ಲಿ ನಿಮಗೆ ಜ್ಞಾನ ಇಷ್ಟೆಲ್ಲ ಬಂತು, ಯಾರು ನೋಡಿ ಕಲ್ತ್ರಿ ತಾವು? ಅದು ನೋಡ್ಲಿ ಸರ್, ನನ್ನ ಸ್ವಂತ ವೈಯಕ್ತಿಕವಾಗಿ ಮಾಡಿರೋದು, ಇನ್ನೊಬ್ರು ಕೇಳಲಿಲ್ಲ ಏನಿಲ್ಲ. ನಾವು ಭೂಮಿ ಒಳಗೆ ಏನಾಗುತ್ತೆ ಅಂತ ನೋಡ್ ಬೆಳಿಗ್ಗೆ ಹೋಗ್ಬಿಟ್ರೆ ನೀವು ಗೊತ್ತಾಗ್ಬಿಡೋದು. ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗ್ಬಿಟ್ರೆ ನೀರು ಪುದು ಹೊಡೋದು ಭೂಮಿ ಒಳಗೆ. ಆ ನಂತರ ನಾವು ಹಿಂಗಾಗ್ತೈತೆ, ಇದಕ್ಕೇನ್ ಮಾಡ್ಬೇಕು, ಖಾನಿ ಹೊಡೆದ್ಬಿಟ್ರೆ ನೀರು ಕೆಳಗೆ ಹೋಗ್ತದೆ, ಮೇಲ್ಗಡೆ ಒಳ್ಳೆ ಫಲವತ್ತಾಗಿ ಭೂಮಿ ನಿಲ್ಲುತ್ತೆ, ಅದ ನಿಲ್ಲುತ್ತೆ, ಅದಕ್ಕೆ ಸಮಸ್ಯೆ ಉತ್ಸವಲ್ಲೇ ಸಿಗುತ್ತೆ. ಹಂಗಾಗಿ ಬಿಟ್ಟು ನಾವು ಅನುಭವ ತಗೊಂಡೆ ಸರ್. ಅದನ್ನ ನೀರು ಬರ್ತಿತ್ತು ಅಂದ್ರೆ ಎಲ್ಲಿಂದ ಬರೋದು ಅಷ್ಟು ನೀರು? ಭೂಮಿ ಹಳ್ಳಿಂದಲೇ ಬರೋದು ಸರ್, ಅದು ಸಿಪೇಜ್ ಭೂಮಿ ತನ್ನ ಮಳೆ ಹೊಡೆದ್ಬಿಡ್ತು ಅಂದ್ರೆ ಹಿಂಗ್ ಬುಕ್ ಬುಕ್ ಬುಕ್ ಎದ್ದಾಳ್ತಿತ್ತು. ಆಮೇಲೆ ಓಹೋ ಇದು ಮಳೆಗಾಲದಾಗ ಕಾಲ, ನಾವು ಇದು ಖಾನಿ ಹೊಡೆದೆ ತೆಗಿಬೇಕು, ಹೊರಗೆ ಇಲ್ದೇ ಬರೋದಿಲ್ಲ ಇದು ಮಳೆ ಎಂದು ಆ ತರ ಬಾಳೆ ಹೊರ ತೆಗೆದ್ವಿ ಸರ್. ಬಾಳೆನೇ ಹಾಕಬೇಕು ಅಂತ ಹೆಂಗ್ ಬಂತು ನಿಮ್ಗೆ? ಅಡಿಕೆ ಹಾಕಬಹುದಾಗಿತ್ತು, ಬಾಳೆ ಯಾಕೆ ಪ್ರಾಮುಖ್ಯತೆ ಕೊಟ್ರಿ? ಬಾಳೆಯಿಂದ ಸಹ 10 ತಿಂಗಳು 11 ತಿಂಗಳಿಗೆ ಅದರಿಂದ ಲಾಭ ಸಿಗುತ್ತೆ. ಇದೇ ಅಡಿಕೆ ಗಿಡ ಸಸಿ ನೆಟ್ಟಿವೆ ಅಂದ್ರೆ 8 ವರ್ಷ 10 ವರ್ಷ ತನಕ ಉಪವಾಸ ಸಾಯ್ಬೇಕಾಗುತ್ತೆ ಸರ್ ರೈತರು, ಉಪವಾಸ ಹೊಟ್ಟಿಗೆ ಏನಿಲ್ದಂಗೆ. ಈ ಬಾಳೆ ಹಾಕ್ಬಿಟ್ರೆ 11 ತಿಂಗಳಿಗೆ ಕೊನೆ ಬಂದ್ಬಿಡುತ್ತೆ. ಇದ್ರ ಜೀವನ ಮಾಡ್ಕೊಂಡು ಅದು ಗೊಬ್ಬರ ಹಾಕದೇ ಆಗ್ಲಿ, ನಮಗೆ ಊಟಕ್ಕೆ ಆಗ್ಲಿ, 3 ಎಕರೆ ಭತ್ತ ಮಾಡ್ದಂಗೆ ಮಾಡಿದ್ವಿ ಅಂದ್ರೆ ಅದನ್ನ ಬಾಳೆ ಮಾರಾಟ ಮಾಡಿ ಕೊನೆ ಜೀವನ ಮಾಡೋಕ್ಕೆ ಅನುಕೂಲ ಅಂತೇಳಿ ತಲೆ ಓಡಿಸಿ ಮಾಡಿದ್ವಿ ಸರ್. 3 ಎಕರೆ ಅಡಿಕೆ ಕಟ್ಟಿದ್ವಿ ಅಂದ್ರೆ ನಾವು ಈಗ ಊಟಕ್ಕೆ ಭತ್ತ ಬೇಕಲ್ಲ ಸರ್, ಬೇರೆ ಯಾರು ಕೇಳಿದ್ರು ಕೊಂಡ್ಕೊಬೇಕಾಗ್ತದೆ. ಅದಕ್ಕೆ ನಾವೇ ಮಾಡೋದು, ಗೊನೆ ಕಡ್ಕೊಂಡು ಮಾರೋದು, ಪ್ಯಾಕೆಟು ಅಕ್ಕಿಯ ಸೊಸೈಟಿಯಿಂದ ತರೋದು, ಅಂಗಡಿಗೆ ಹೋಗಿ ತಂದ್ಕೊಂಡು ಮಾಡೋದು. ಎಷ್ಟು ವರ್ಷ ಬಾಳೆ ಮಾಡಿದ್ರಿ? ಬಾಳೆ ಸರ್ 6-7 ವರ್ಷ ಬಂತು ಸರ್ ಬಾಳೆ. ಆ ನಂತರ ತೆಗೆದ್ವಿ ಅದನ್ನ, ಸ್ವಲ್ಪ ಲಡ್ಡಾತು ಅಂತೇಳಿ ಮತ್ತೆ ಇನ್ನೊಂದು ಆಯ್ಕೆ ಹಾಕಿದ್ವಿ, ಆ ಜಾಗ ಬಿಟ್ಟು ಇನ್ನೊಂದು ಕಡೆಗೆ ಹಾಕಿದ್ವಿ, ಅದು 1 ವರ್ಷ ಬಂತು. ಆ ನಂತರ ಈಗ ಅಲ್ಲಿ ಅಲ್ಲೊಂದು ರೋಗ ಬರುತ್ತೆ ಅಂತೇಳಿ ಬಾಳೆ ಇಟ್ಕೊಂಡಿದ್ವಿ ಸರ್. ಅದನ್ನ ಸುತ್ತ ಅಡಿಯಲ್ಲಿ ಸೆಂಟ್ರ್ ಜಾಸ್ತಿ ಜಾಗ ಬಂದ ಹತ್ರ ಇನ್ನೊಂದು ಲೈನು, ಅಲ್ಲಿ ನಾವೇ ಕೈ ಕೆಲಸ ಮಾಡ್ಕೊಂಬಿಡೋಣ. ಇದು ಏನಕ್ಕೆ ಹೊರಗಡಿನ ರೋಗ ಬಂತು ಅಂದ್ರೆ ಬಾಳೆ ಇದ್ರೆ ಬಾಳೆಯಲ್ಲೇ ತಿಂತದ ಹುಳ ಬಂದು ಅಡಿಕೆಗೆ ತೊಂದರೆ ಆಗಲ್ಲ ಅಂತೇಳಿ ಬಾಳೆನೂ ಇಟ್ಕೊಂಡಿದ್ವಿ ಸರ್. ಪೂರ ಕಂಟಿನ್ಯೂಸ್ ತೆಗೆದಿಲ್ಲ ಅದನ್ನ, ಅದನ್ನು ಇಟ್ಕೊಂಡಿದ್ವಿ ಸರ್. 1 ಎಕರೆ ಎಷ್ಟು ಗಿಡ ಹಾಕಿದ್ರಿ ಬಾಳೆ? ಬಾಳೆ 500 ಗಿಡ ಸರ್. ಬಾಳೆಗೆ ಬರ್ತಕ್ಕಂಥ ರೋಗಗಳ ಬಗ್ಗೆ ಹೇಳೋದಾದ್ರೆ ಯಾವ್ಯಾವ ರೋಗ ಬಂತು? ಫಸ್ಟು ಕೆಂಪು ರೋಗ ಬಂತು ಸರ್, ಎಲೆ ಎಲ್ಲ ಕೆಂಪು ಆಗುತ್ತೆ. ಆಮೇಲೆ ಅದನ್ನ ಏನ್ ಮಾಡೋದು, ರೋಗ ನಿರೋಧಕ ಶಕ್ತಿಗೆ ನಾವು ಡಾಕ್ಟರ್ ಕಂಡುಕೋಬೇಕು, ಹೇಗೆ ನಾವು ರೈತರಿಗೆ ಗೊತ್ತಾಗಲ್ಲ ಅಂದು ಕೃಷಿ ಅಧಿಕಾರಿ ಇದ್ರು ಸರ್. ಅವ್ರನ್ನ ಕೇಳಿದ್ವಿ ಯಾವ ಥರ ಆಗುತ್ತೆ ಹಿಂಗೆ ಅಂತ, ನಿಶಾ ಹೋಗಿ ಕೇಳೋದಕ್ಕೆ ಎಲೆ ತಗೊಂಬರಪ್ಪಿಲ್ಲ ನೋಡೋಣ ಅಂದ್ರು. ಆ ಎಲೆ ತಗೊಂಡು ತೋರಿಸಿ ಕೊಟ್ಲೆ, ಇದಕ್ಕೆ ಬಾವಿಷ್ಟನ್ ಇಂಜೆಕ್ಷನ್ ಮಾಡು, ಆಮೇಲೆ ರೋಗ ರೋಡಿ ಅಂತ ಹೊಡಿ ಅಂತ ಹೇಳಿದೆ ಸರ್. ಅದು ಹೊಡೆದ್ಮೇಲೆ ಅನುಕೂಲ ಆಯ್ತು ಸರ್. ಮತ್ತೆ ಯಾವ ರೋಗ ಬಂತು? ಅದೇ ಸರ್, ಮತ್ತೆ ಅದೇ ಸುಳಿನೇ ಒಣಗಿ ಹೋದ ಬಂದ್ಬಿಡ್ತು. ಅವಾಗ ಅದ ಏನೋದ್ರೊಳಗೆ ತಡೆಯಲ್ಲ ಕಣ ಹೋಗ್ಬಿಡ್ತೀನ, ಇನ್ನೊಂದು ಎಕ್ಸ್ಚೇಂಜ್ ಮಾಡು ಬೇರೆ ಕಡೆಗೆ, ಶಿಫ್ಟ್ ಮಾಡಿ ಬೇರೆ ಜಾಗ ಐತ ಅಲ್ಲಿ ಮಾಡು ಅಂತ ಹೇಳಿದ್ರು ಅವರು. ಆಯ್ತು ಸರ್ ಅಂತ ಆ ಥರ ಮಾಡಿದ್ವಿ. ಆವಾಗಲೂ ಅನುಕೂಲ ಆಯ್ತು, ಬೇರೆ ಕಡೆ ಶಿಫ್ಟ್ ಮಾಡಿದಾಗ ಇದ್ರಾಗ ಹೆಂಗೆ ಬಂತು ಫಸ್ಟ್ ಹಂಗೆ ಅದ್ರಾಗ ಬಂತು. ಅಲ್ಲಿಂದ ಈಗ ಇದೇ ಆದ್ರೆ ಲಡ್ಡಾಗಿ ಎಲ್ಲ ತೋಟಕ್ಕೆ ಕೆಲಸ ಮಾಡೋಕ್ಕಾಗಲ್ಲ ಅಂತೇಳಿ ಅದು ತಗೊಬಿಟ್ಟು ಅಲ್ಲೆಲ್ಲ ಅಂತರ ಬೆಳೆಯೋದು ಅಂತೇಳಿ ದೊಡ್ಡವಾತಲ್ಲ ಮರ, ಒಂದು ಸಾಲ ಬಿಟ್ಟು ಒಂದು ಸಾರಿ ಬಾಳೆ ಹಾಕಿದ್ವಿ. ಗಾಳಿ ಆಡ್ಬೇಕಲ್ಲ ಸಹ ಇದಕ್ಕೆ, ಅಡಿಕೆಗೆ ಗಾಳಿ ಆಡ್ಬೇಕಲ್ಲ, ಮರ ಗೊನೆ ಇದಾಗುತ್ತೆ, ಗಾಳಿ ಆಡ್ ಬಿಟ್ಕೊಂಡು ಮಾಡಿದ್ವಿ. ಅದು ನಮ್ಗೆ ಅನುಕೂಲ ಸರ್. ಅಂತರ ಬೆಳೆಯಾಗಿ ಏನೇನು ಬೆಳ್ಕೊಂಡ್ರಿ ಬಾಳೆ ಜೊತೆಗೆ? ಬಾಳೆ ಜೊತೆ ಏನು ಬೆಳೆಯಿಲ್ಲ ಸರ್, ಬರಲ್ಲ, ಮರ್ಸ ಆಗ್ಬಿಡುತ್ತೆ ಅದರಲ್ಲಿ ಏನು ಬರಲ್ಲ ಬಾಳೆ ಬಿಟ್ರೆ. ಕಳೆ ನಿರ್ವಹಣೆಯಲ್ಲಿ ಯಾವ ತರ ಮಾಡ್ತಾ ಇದ್ರಿ? ಕಳೆ ನಿರ್ವಹಣೆ ಮೊದಲು ಏನಿದ್ರು ಎಲ್ಲ ಬೇಸೆ ಹೊಡೆದು ತೆಗಿತಿದ್ವಿ. ಇತ್ತೀಚೆಗೆ ಯಾವಾಗ ರೌಂಡ್ ಅಪ್ ಹೊಂದ್ಕೊಂಡ್ಬಿಡ್ತಲ್ಲ, ರೌಂಡ್ ಅಪ್ ಹೊಡೆದ್ರೆ ಬಾಳೆ ಸತ್ತೋಗುತ್ತೆ ಅಂತೇಳಿ ಅದನ್ನು ಕೈಯಾಗೆ ಕೀಳಿಸ್ತಿದ್ವಿ. ಈ ಮಿಷಿನ್ ಇತ್ತೀಚೆಗೆ ಮಿಷಿನ್ ಬಂದವೆ, ಆ ಮಿಷಿನ್ ತಗೊಂಡು 25,000 ಕೊಟ್ಟು ಒಂದು ಮಿಷಿನ್ ತಗೊಂಡು ಕಳೆ ಹೊಡಿತಾ ಇದೀವಿ. ಕೃಷಿ ಇಲಾಖೆಯರು ಬೇರೆಲ್ಲ ಸತ್ತೋದ್ರೆ ರೋಗ ಬರುತ್ತೆ ಅಂತೇಳಿ ಅದನ್ನ ನಿಲ್ಲಿಸಿಬಿಟ್ಟು ಬೋರನ್ನು ಅವೆಲ್ಲನ್ನೆಲ್ಲ ಗಿಡಗಳಿಗೆ ಹಾಕಿ ಅಡಿಕೆ ಮರಗಳಿಗೆ ನಾವು ಮಿಷಿನ್ ಹೊಡಿಯೋದು. ಏನೋ ವರ್ಷಕ್ಕೆ ಒಂದ್ಸರಿ ಮಾತ್ರ ರೂರಲ್ಲಿ ಹೊಡಿತೀವಿ, ರೂಟ್ರಿಂದ ಬರುತ್ತೆ, ಅದನ್ನ ಮೇಲೆ ಹೊಡಿಯಪ್ಪ ಅಂತೀವಿ. ಅದು ಬಿಸಿಯಾಗಿ ಬಿಡಿಸ್ತಾರೆ, ಮರದ ಬಟ್ಟಿಗೆ ಹೋಗ್ಬಿಟ್ರೆ ಮರ ಗಟ್ಟಿಯಾಗ್ಬಿಡುತ್ತೆ, ಬೇರು ಆಗ್ಬಾರ್ದು. ಅದು ಬೇರಾಗ ಆ ಥರ ಹೋದ್ರೆ ಮರ ಗಟ್ಟಿಯಾಗ್ಬಿಟ್ರೆ ಮೇಲ್ಗಡೆ ಫಸಲಿ ತೊಂದರೆ ಆಗ್ಬಿಡುತ್ತೆ, ಜಾಮ ಆಗ್ಬಿಡುತ್ತೆ ರಕ್ತ. ನಮಗೆ ರಕ್ತಗಣ ಹೆಂಗ್ ಗಟ್ಟಿಯಾಗುತ್ತೋ ಹಂಗ ಅವಕ್ಕೆ ಆಹಾರ ಹೇಳ್ಕೊಂಡು ಶಕ್ತಿ ಬರಲ್ಲ, ಅವಾಗ ಬೇರೆ ಬೇರೆ ಕೂಡ್ಕೊಂಡ್ಬಿಡುತ್ತೆ. ಹಂಗಾಗಿ ಓಹೋ ಇದು ಮಾಡೋದು ಬೇಡ ಅಂತಂದು ಒಂದ್ ಟೈಮ್ ಏನಾದ್ರು ಬಹಳ ಹುಲ್ಲ ಐತೆ ಅಂದ್ರೆ ಒಂದ್ ಪಡ ಹೊಡ್ಕೊಂತೀವಿ ಸರ್. ಆಮೇಲೆ ಬಗ್ಗ ಕಾಲ ಮಿಷಿನಿಗೆ ಬಗ್ಗೆಲ್ಲ ಕಾಲದ ಹೊಡಿತೀವಿ, ಆ ನಂತರ ಮತ್ತೆ ನಾವು ಮಿಷಿನ್ ಹೊಡಿಯೋದು. ಅಡಿಕೆ ಬಗ್ಗೆ ಹೇಳೋದಾದ್ರೆ ಯಾವ ಗೋಟು ತಂದ್ರಿ, ಅದನ್ನ ಗೋಟು ಯಾವ ತರ ಸಸಿ ಮಾಡಿದ್ರಿ, ಹೇಗೆ? ಅಡಿಕೆ ಗೋಟು ಮರದಾಳಿಂದ ಕೇಳಿ ಕೆಡಿಸಿ ಬಂದ್ಬಿಟ್ಟು ಸ್ಟಾಕ್ ಮಾಡಿ. ಯಾವೂರಿಂದ? ಇಲ್ಲಿ ಅರ್ಕೆರೆ ಅಂತ ಬಂದ್ಬಿಟ್ಟದೆ, ಇದೇ ಅರ್ಕೆರೆ ಒಂದ್ ತೋಟ, ಹಳೆ ತೋಟ ಹುಡುಕಿ ತಂದ್ವಿ. ಆ ನಂತರ ಧಾರವಾಡ ಒಂದು ತೋಟ ಇತ್ತು, ಹಳೆ ತೋಟ, ಅದು ರೋಗ ಈಗ ಕಾಣ್ತಾ ಇರಲಿಲ್ಲ, ಅದ್ರ ಅದಕ್ಕೆ ರೋಗ ಬಿದ್ದಿದ್ದಿಲ್ಲ. ಅದು ಒಳ್ಳೆ ಇಂಟ್ರೆಸ್ಟ್ ಆಯ್ತುಕೊಂಡಲ್ಲ ಅಂತೇಳಿ ಅದ್ರಲ್ಲಿ ಬೀಜ ತಂದ್ವಿ. ಬೀಜ ತಂದ್ಬಿಟ್ಟು ಒಂದು ಚೀಲಕ್ಕೆ ಒತ್ತೆ ಇಡ್ತಿದ್ವಿ, ತುಂಬಿ ಬಿಟ್ಟಿಟ್ಟು ಅದು ಪೂರ್ತಿ ನೀರು ಹಾಕ್ಯಂತ ಇದ್ಬಿಟ್ರೆ ಅಷ್ಟು ಒಂದು ತಿಂಗಳು 15 ದಿವಸ 20-25 ದಿವಸಕ್ಕೆ ಪುನ್ನಿ ಬಂದ್ ಮೂಗು ಬಂದ್ಬಿಡೋದು ಮಳಿಕೆ. ಮಳಿಗೆ ಆ ಥರ ಬಂದಾದ್ಮೇಲೆ ಒಂದು 2 ವರ್ಷ ಸಸಿ ಮಾಡ್ಕೊಂಡ್ವಿ. ಫಸ್ಟ್ ಸಸಿ ಮಾಡ್ಕೊಂಡ್ರೆ ಪಾತಿ ಮಾಡ್ಕೊಂಡು ಮಾಡ್ಕೊಂಡ್ವಿ, ಪಾತಿ ಬಂದು ಮಾಡ ಅಂತ. ಅದು ಬೇಗ ಹತ್ತಲ್ಲ ಗೊತ್ತಾಗ್ಬಿಡ್ತು, ಬೇಗ ಹತ್ತಲ್ಲ ಅಂತ ಗೊತ್ತಾದ್ರು ಪ್ಯಾಕೆಟ್ ಬಂದ ಹಾಲಿನ ಪ್ಯಾಕೆಟ್ ಬರೋದು ಮೊದಲು. ಹಾಲು ಪ್ಯಾಕೆಟ್ ತಗೊಂಡು ಮಾಡ್ತಿದ್ವಿ, ಪ್ಯಾಕೆಟ್ ಇರಲಿಲ್ಲ ಅಂತ, ಕಮ್ಮಿನಾಗೋ ಚಾರ್ಜ್ ಇದು ಮಾಡ್ತೀವಿ ಅಂತ ಮಾಡ್ತಿದ್ವಿ. ಆ ನಂತರ ಏನಾಗ್ಬಿಡ್ತು ಅಂದ್ರೆ ಓಹೋ ಇದು ಹಾಲಿನ ಪ್ಯಾಕೆಟ್ ಅಲ್ಲ, ಎಲ್ಲ ಪ್ಯಾಕೆಟ್ ಬಂದ್ವು ಅಂದ್ರೆ ಓಹೋ ಇದು ನೆಲಕ್ಕೆ ಹಾಕೋದು ಬೇಡ, ಎಲ್ಲ ಉಡಿ ಮಣ್ಣು ತಂದ್ಬಿಡೋದು ಕಾಡಿನಿಂದ ಹೋಗಿ. ಆ ಉಡಿ ಮಣ್ಣು ತಂದು ಗುಡ್ಡೆ ಮಾಡಿ ಅದಕ್ಕೆ ಧನಿ ಗೊಬ್ಬರ ಮಿಕ್ಸ್ ಮಾಡಿ ಆ ನಂತರ ಏನ್ ಮಾಡೋದು ನಾವು ಸಹ ಅಂದ್ರೆ ಇದು ಪಾತಿ ಮಾಡ್ಬಿಟ್ಟು ಮಳಿಕೆ 3 ತಿಂಗಳಿಗೆ ಫುಲ್ ಪ್ಯಾಕೆಟ್ ತುಂಬಕ್ ಬರ್ತಾವ, ಶುದ್ಧ ಆಗ್ತಾವ. ಅವನ್ನ ಪ್ಯಾಕೆಟ್ಗೆ ಅಡಿಕೆ ಅಷ್ಟು ಮಣ್ಣು ಇಡೋದು, ಆ ನಂತರ ಅದ್ರ ಮೇಲೆ ಸಸಿ ಇಡೋದು, ಆಮೇಲೆ ಪ್ಯಾಕೆಟ್ ಅಮಿಕ್ಕಿ ಬೀಜ ತುಂಬಿ ಇಟ್ಬಿಟ್ಟು ಆಮೇಲೆ ಸಿಂಪ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ವಿ. ವೈರು ತಡೆಯಲ್ಲ ಅಂತ ಹೇಳ್ಬಿಟ್ಟು ಸಿಂಪ್ಲೇರ್ ಮಾಡಿದ್ವಿ, ಮೋಟ್ರಲ್ಲಿ ಸ್ಟಾರ್ಟ್ ಮಾಡಿಕೊಂಡು ನೀರೆಲ್ಲ ಹೊಡಿದ್ವಿ. ಆವಾಗ ಬಹಳ ಇಂಟ್ರೆಸ್ಟ್ ಬರುತ್ತೆ. ಈಗ ಜನವರಿಗೆ ಸಸಿ ಮಾಡಿದ್ವಿ ಅಂದ್ರೆ ಜೂನ್ ಜುಲೈಗೆ ಹಚ್ಚಿದ್ದೀನಿ ಸರ್ ಅಡಿಕೆ ಸಸಿ ಭೂಮಿಗೆ. ಯಾಕೆ ಅಷ್ಟು ಬೇಗ? ಅಷ್ಟು ಬೇಗ ಯಾಕೆ ಅಂತಂದ್ರೆ ದೊಡ್ಡವಾದ್ರೆ ಗಾಳಿಗೆ ಅಲ್ಲಾಡೋದು ಅವೆಲ್ಲ ಮಾಡಿ ಇಂಟ್ರೆಸ್ಟ್ ಬರಲ್ಲ, ಮರ ಸರಿ ಬರೋದಿಲ್ಲ. ಇದು ಹಚ್ಚಿಬಿಟ್ರೆ ಹಿಂಗ್ ಗಾಳಿ ಗಿಳಿ ಅಲ್ಲಾಡಲ್ಲ, ಏಕದಮ್ ಬೇರ್ ಬಿಟ್ಕೊಂಡ್ಬಿಡುತ್ತೆ. ವಯಸ್ಸಿ ಬಂದು ಸೊಸೆ ಹಚ್ಚಿದ್ರೆ ಏನಾಗುತ್ತೆ, ಇವು ಇಷ್ಟ ಹತ್ರ ಬಂದಿರುತ್ತೆ, ಅದು ಗಾಳಿ ಹೊಡೆದು ಹತ್ತ ಇದ್ಲಲ್ಲ ಆಡ್ತಿ, ಬೇರು ಬೇಗ ಹತ್ತಲ್ಲ. 8 ತಿಂಗಳಿಗೆ ಹಚ್ಚಿಬಿಡಿದ್ವಿ ಸೊಸೆ, ಅದು ಭಾರಿ ಇಂಟ್ರೆಸ್ಟ್ ಬರುತ್ತೆ. ಕೆಲವರು 1 ವರ್ಷ 1.5 ವರ್ಷ 2 ವರ್ಷ ಅಂತಾರೆ, ನೀವು 8 ತಿಂಗಳು ಅಂತೀರಾ, ವ್ಯತ್ಯಾಸ ಏನಕ್ಕೆ? ವ್ಯತ್ಯಾಸ ಏನು ಅಂದ್ರೆ ಅದು ಅಲ್ಲಾಡಿ ಜಲ್ದಿ ಬರೋದಿಲ್ಲ. ಅವರು ದೊಡ್ಡ ಗಿಡ ಹಾಕಿದಾರಲ್ಲ ಅವ್ರಿಗಿಂತ ಮುಂಚಿತವ ಫಸಲು ಕೊಯ್ತಾ ಇದೀವಿ. ಅದು ಅಲ್ಲಾಡಿ ಅಲ್ಲಾಡಿ ನೋವು ತಿಂದು ನಮಗೆ ಕಾಯಿಲೆ ಆದ್ರೆ ಹಂಗೆ ನಾವು ಆಸ್ಪತ್ರೆಗೆ ತೋರಿಸಿ ಹುಷಾರಾಗಲಿಲ್ಲ ಅಂತ ಬಂದು ಮಾಡ್ತೀವಿ ಹಂಗೆ. ಅದಕ್ಕೆ ಅಲ್ಲಾಡಿ ಅಲ್ಲಾಡಿ ಅಲ್ಲಾಡಿ ಏನು ಹೊಡ್ತು ಬೇರೆ ಜಲ್ದಿ ಎದ್ದಳಲ್ಲ, ಅದು ಫುಲ್ ಬಿಗಿ ಆದ್ಮೇಲೆ ಅದು ಇಂಟ್ರೆಸ್ಟ್ ಆಗುತ್ತೆ. ಇದೇನಿಲ್ಲ, ಏಕದಮ್ ತಾಯಿ ಹಾಲು ಕುಡ್ದಂಗೆ ಆಗ್ಬಿಡುತ್ತೆ, ಗಿಪ್ಪ ಹಿಡ್ಕೊಡ್ತಿ ಗಾಳಿ ಹಿಂಗಲ್ಲ ಅನ್ನಾಡಲ್ಲ, ಬೇರೆ ಹಿಡ್ಕೊಂಡ್ಬಿಡ್ತು ಅಂದ್ರೆ ಆಮೇಲೆ ಗಾಳಿ ಎಷ್ಟೇ ಹೊಡಿಲ್ಲ ಅದೇನು ಆಗಲ್ಲ, ಇಂಟ್ರೆಸ್ಟೇ ಬೆಳೀತಿ. ಆ ಥರ ಅಂದ್ರೆ ಪ್ಯಾಕೆಟ್ಗಿಂತ ಭೂಮಿನೇ ಮುಖ್ಯ, ಭೂಮಿನೇ ಮುಖ್ಯ ಸರ್, ಪ್ಯಾಕೆಟ್ಗಿಂತ ಭೂಮಿ ಮುಖ್ಯ. ಅದ್ ಮತ್ತೆ ಕವರ್ ಹತ್ರ ಬಿಡಂಗಿಲ್ಲ, ಕವರ್ ಹತ್ರ ಬಿಟ್ಬಿಟ್ಟಿವಿ ಅಂತಂದ್ರೆ ಒಂದು ಗಿಡನೂ ಸಹ ಜಲ್ದಿ ಎದ್ದಾಳಲ್ಲ ಮೇಕೆ. ಎಲ್ಲ ಕವರ್ಗೆ ಬೀಗ ಬೇರೆ ಹೊಡೆಯಕ್ ಬಿಡೋದು, ಅದು ಕವರ್, ಅದು ಕವರ್ ಕಿತ್ತು ಬಹಳ ಕ್ಲೀನ್ ನೋಡಿ ಇಡಬೇಕು. ಅದು ನಂಬಿಗೆ ಎದ್ದನ್ ಕರ್ಕೊಂಡು ಹೋಗ್ಬೇಕು, ಕುರಿ ಕರ್ಕೊಂಡು ಹೋಗೋದಾದ್ರೆ ಅಂತ ನಿಂತಾದ್ರೆ ಪ್ಯಾಕೆಟ್ನ ತುಳ್ದು ಹಂಗೆ ಹೋಗ್ತಾನೆ. ಎಷ್ಟಡಿ ಗುಂಡಿ ತೊಡ್ತಿದ್ರು? ಗುಂಡಿ ಒಂದು ಕರಡಿ ತೊಡ್ತೀವಿ ಸರ್, ಅದಕ್ಕಿಂತ ಜಾಸ್ತಿ ತೊಡಲ್ಲ, ಸಣ್ಣ ಸೊಸೆ ಅಲ್ಲ, ಅದಕ್ಕಿಂತ ಜಾಸ್ತಿ ತೊಡದೆ ಏನು ಸುಗ್ಗಿಲ್ಲ. ಅದು ಅಷ್ಟು ಗಿಡ ಸಾಕು, ಎಲ್ಲ ಬೇರು ಕರೆಕ್ಟಾಗಿ ಹೊಡ್ಕೊಂಬಿಡುತ್ತೆ. ಗೊಬ್ಬರ ಎಲ್ಲ ಹೆಂಗ್ ಕೊಟ್ರಿ? ಗೊಬ್ಬರ ಸರ್ ಅದಕ್ಕೆ ಫಸ್ಟ್ ಧನಿ ಗೊಬ್ಬರ ಹಾಕಿ ಒಂದು 4 ತಿಂಗಳು 5 ತಿಂಗಳ ತನಕ ಸುಮ್ಕಿದ್ವಿ. ಆ ನಂತರ ಸುತ್ತ ಮಾಡಿಬಿಟ್ಟು ಗೊಬ್ಬರ ಅರ್ಧ ಪುಟ್ಟಿ ಎಷ್ಟು ಅದಕ್ಕೆ ಜೀರ್ಣಶಕ್ತಿ ಎಷ್ಟು ಬರುತ್ತೋ ಅಷ್ಟೇ ಹಂಚುತ್ತಿವಿ ಸರ್ ಎಲ್ಲ ಗಿಡಕ್ಕೂ. ಆ ಥರ ಹಂಚಿದ ಮೇಲೆ ಅದು ಒಂದು ಆ ನಂತರ ಸೂಪಲ ಅಂತ ಬಂತು ಗೊಬ್ಬರ. ಆ ಸೂಪಲ ಗೊಬ್ಬರ ಎರಡು ಕಾಳು ಒಂದೊಂದು ಬೆಂಕಿ ಪಟ್ಟಣ ಮೊದಲಿರ್ತದೆ, ಅದನ್ನ ಒಂದೊಂದು ಗಿಡಕ್ಕೆ ಹಾಕ್ತಿದ್ವಿ ಸಣ್ಣದಿದ್ದಾಗ. ಆಮೇಲೆ ಒಂದೊಂದು 1.5 ಕೆಜಿ, 1 ವರ್ಷ ಗಿಡ ಆದ್ಮೇಲೆ 1.5 ಕೆಜಿ, 2 ವರ್ಷ ಆದ್ಮೇಲೆ 1.5 ಗ್ರಾಮ್ 400 ಗ್ರಾಮ್ ಈ ತರ ಹಾಕಿ ಚೆನ್ನಾಗಿ ಬಂತು. ಅದು ಹಾಕ್ಲಿಕ್ಕೆ ಹೆಂಗ್ ನಿಮಗೆ ಜ್ಞಾನ ಹೆಂಗ್ ಬಂತು? ಇಷ್ಟೇ ಹಾಕ್ಬೇಕು, ಚಿಕ್ಕ ಗಿಡಕ್ಕೆ ಇಷ್ಟು ಬೇಕು, ದೊಡ್ಡ ಗಿಡಕ್ಕೆ ಇಷ್ಟು ಬೇಕು ಅನ್ನೋದು ಯಾವ ತರ ತಿಳ್ಕೊಂಡ್ರೆ? ದೊಡ್ಡ ಗಿಡಕ್ಕೆ ಆಗಿದಂಗೆ ಮರಕ ಹಾಕಿದಂಗೆ ಹಾಕಿಬಿಟ್ರೆ ಸಣ್ಣ ಗಿಡ ಸತ್ತೋಗ್ಬಿಡುತ್ತೆ, ತಡೆಯೋದಿಲ್ಲ, ಅದು ಸುಟೋಗ್ಬಿಡುತ್ತೆ. ಅದು ಅದಕ್ಕೋಸ್ಕರ ನಾವೇ ಮಾಡ್ಬಿಟ್ಟು ಬೆಂಕಿ ಮುಚ್ಚಳ ತಗೊಂಡ್ಬಿಟ್ಟು ಇಷ್ಟಾಗಿ ತಡ್ಕೊಂಡ್ಬಿಡ್ತದೆ. ಇದು ಪ್ಯಾಕೆಟ್ಗೆ 10 ಗ್ರಾಮ್ 20 ಗ್ರಾಮ್ ತುಂಬಿಕೊಂಡ್ಬಿಟ್ರೆ ಹಾಕಿದ್ರೆ ಇದಕ್ಕೆ ಊಟಕ್ಕೆ ಕರೆಕ್ಟ್ ಆಗುತ್ತೆ, ಅಂತೇಳಿ ಅದನ್ನ ತಲೆ ಓಡಿಸಿ ಮಾಡಿದ್ವಿ ಸರ್. ಹಸುವಿನ ಗೊಬ್ಬರ ಯೂಸ್ ಮಾಡ್ತಿರ್ಲಿಲ್ವಾ? ಹಸುವಿನ ಗೊಬ್ಬರ ಹಾಕ್ತಿವಿ ಸರ್. ಹಸುವಿನ ಗೊಬ್ಬರ ಒಂದು ವರ್ಷಕ್ಕೆ ಒಂದ್ ಸರಿ ಆಗ್ತಿದ್ವಿ, ಸಣ್ಣವಿದ್ದಾಗ. ಈ ಎರಡು ಸರಿ ಹಾಕಲ್ಲ, ಯಾಕೋ ಒಂದೇ ಸರಿ ಆಗ್ತಿದ್ವು, ಇದು ಇನ್ನು ಎರಡು ಸರಿ ಆಗ್ತಿದ್ವಿ. ದಾಯ ಎಷ್ಟು ಮಾಡ್ಕೊಂಡ್ರಿ? ದಾಯ 9 ಅಡಿ ದಾಯ ಸರ್. 9 ಅಡಿ ದಾಯಂಗೆ ಕಡಿಕೊಂದ ಕಡಿಕೊಂದು. ಯಾವ ತರ ಮಾಡ್ಕೊಂಡ್ರಿ ದಾಯ ತಾವು? ದಾಯ ಒಂದು ತಂತಿ ಒಳಗೆ ಏಕ ಕಟ್ಕೊಂಡ್ಬಿಟ್ಟು ಅಲ್ಲೇ ಅಲ್ಲಿಗೆ ಒಂದು ರಿಬ್ಬನ್ ಹೊಡ್ಕೊಂಡು 9 ಅಡಿ 9 ಅಡಿ ರಿಬ್ಬನ್ ಹೊಡೆದ್ಬಿಟ್ಟು ಅದನ್ನಲ್ಲಿ ಆ ಕಡೆ ಮಂಡಿಗೆ ಒಬ್ಬ ಈ ಕಡೆ ಹಿಡ್ಕೊಂಡ್ಬಿಟ್ಟು ಇನ್ನೊಬ್ಬ ಕರ್ಕೊಂಡು ಕೂಲೇನ ಅಲ್ಲಿಗೆ 9 ಅಡಿ 9 ಅಡಿಗೆ ಟೇಪ್ ಹಿಡಿದ್ಬಿಟ್ಟು ಆ ಶಿಸ್ತಾಗಿ ರಿಬ್ಬನ್ ನೋಡಿದ್ವು, ಅಲ್ಲಿಗೆ ಕಡ್ಡಿ ಹೊಡೆದು ಬಿಡ್ತಿದ್ವಿ. ರಿಬ್ಬನ್ ಹಾಕಿ ಕಡ್ಡಿ ಹೊಡಿತಿದ್ವಿ, ಆ ರಿಬ್ಬನ್ ತಂತಿ ಒಳಗೆ ರಿಬ್ಬನ್ ಇತ್ತು, ಅದನ್ನ ನೀಟಿ ಕಂಟಿ ಹೊಡಿತಿದ್ವಿ. ಕಂಟಿ ಹೊಡೆದ್ಮೇಲೆ ಮುಂದಕ್ಕೆಲ್ಲ ಮಾಡಿದ್ಮೇಲೆ ಒಂದ್ ಕಡೆಯಿಂದ ಆ ಕಡ್ಡಿ ಕಿತ್ಕೊಂಡು ದಾಯ ಕರೆಕ್ಟ್ ಹಿಂದೆ ಮುಂದೆ ನೋಡ್ದಂಗೆ ನೋಡ್ಕೊಂಡು ಲೈನ್ ಮಾಡಿ ಹಚ್ತೀವಿ ಸರ್. ಅಂದ್ರೆ ಉತ್ತರ ದಕ್ಷಿಣ ನೋಡಿ ಹಚ್ತಾರೆ? ಉತ್ತರ ದಕ್ಷಿಣ ನೋಡಿ ಹಚ್ಬೇಕು ಸರ್ ಅದನ್ನ. ಹಂಗೇನಾಗಿ ಚೊಟ್ಟ ಹೋಗುತ್ತೋ ಏನೋತೋ, ಪೂರ್ವ ಪಶ್ಚಿಮಕ್ಕೆ ಹೋಗುತ್ತೋ ಉತ್ತರ ದಕ್ಷಿಣಕ್ಕೆ ಹೋಗುತ್ತೋ ಅಂತ ಎಲ್ಲ ನೋಡ್ಬಿಟ್ಟು ಇಲ್ಲಿ ಏನೋ ಈ ಕಡೆ ದಾಯ ನೋಡ್ಬಿಟ್ಟು ನಮಗೆ ಕಂಡೀಷನ್ ಮಾಡಿ ಅದು ಅನುಕೂಲ ಆಗಲ್ಲ ಸರ್. ಶಿಸ್ತ ನೋಡಿ ಹಚ್ಚಿದ್ವಿ ಸರ್. ಮುಂಚೆ ಎಲ್ಲ ಹಸುವಿನ ಬೇಸಾಯ ಮಾಡ್ತಿದ್ರು, ಈಗೆಲ್ಲ ಟ್ರ್ಯಾಕ್ಟರ್ ಬಂದಾವೆ, ಅದಕ್ಕೆ ನೀವು ಮಾಡಿರೋ ದಾಯ ಸರಿ ಹೋಗುತ್ತಾ? ಓ ಆಗುತ್ತೆ ಸರ್. ಬ್ಯಾತಿನ ಬೇಸಾಯಕ್ಕೂ 9 ಅಡಿನೇ ಮಾಡ್ತಿದ್ವಿ. ಯಾಕೆಂತಂದ್ರೆ ಮೇಲ್ಗಡೆ ಫಸಲು ಹೋದ್ಮೇಲೆ ಮರ ಹಂಟಿಗೆಂತು ಅಂದ್ರೆ ಫಸಲು ಬರಲ್ಲ, ಸೋಲೆ ಆಗ್ಬಿಡುತ್ತೆ. ಈ ಮರ ಮರ ಜಾಯಿಂಟ್ ಆಗ್ಬಿಟ್ಟು ಈ ನಾವು ನೆಳ್ಳಗಿದ್ರೆ ಹಂಗೆ ಬೆಳ್ಳಗೆ ಅಣಗ್ತಿಂತೀವೋ ಆ ಥರ ಆಗ್ಬಿಡುತ್ತೆ ಅದು. ಅದಕ್ಕೋಸ್ಕರ 9 ಅಡಿನೇ ಇದ್ರೆ ಕರೆಕ್ಟು ಅಂತ ಅಂದ ಯೋಚನೆ ಮಾಡಿಬಿಟ್ಟು ಮೊದಲು ಹಿಂದಿನವ್ರು ಏನು ಮಾಡಿದ್ರು, 4 ಅಡಿಗೆ 1 ಅಡಿ ಮರ ಹಿಂಗೆ ಕಿರ್ಕಲಾಗಿರೋ ನೋಡಿದ್ವಿ. ನಮ್ಮೂರಿಗೊಂದು ತೋಟ ಹಳೆಯ ತೋಟ ಇತ್ತು, ಅದೆಲ್ಲ ನೋಡಿದ್ವಿಲ್ಲ. ಓಹೋ ಹಿಂಗಾಗುತ್ತೆ ಅಂತ ತಲೆ ಓಡಿಸಿ 9 ಅಡಿಗೆ ಮಾಡಬೇಕು. ಮುಂದೆ ನಾವು ಮತ್ತೆ ಇನ್ನೊಂದು ಚೋಡಿ ಗಿಡ ಹಾಳಾಗಕ್ಕೆ ಬಂದಾಗ ಜಾಗ ಬೇಕಲ್ಲ ಸರ್ ಕಟ್ಟಕ್ಕೆ. ಈ ಮರ ಏನಾದ್ರು ಒಂದು ಹಾಳಾಗೋತು ಅಂದರೆ ಕಟ್ಟಕ್ಕೆ ಜಾಗ ಬರ್ತದೆ. ನಾವು 9 ಅಡಿ ದಯಮಾಡಿ ಮಾಡಿದ್ವಿ ಸರ್. ನೀರು ನಿರ್ವಹಣೆ ಯಾವ ಥರ ಮಾಡ್ತಿದ್ರಿ? ಮುಂಚೆ ಎಲ್ಲ ಏತ ನೀರಾವರಿ ಇತ್ತು. ನೆಕ್ಸ್ಟು ಏತ ನೀರಾವರಿ ಆದಮೇಲೆ ಡ್ರಿಪ್ ಇರಿಗೇಷನ್ ಬಂತು ಸರ್. ಆವಾಗ ಅವರು ಡ್ರಿಪ್ ಇರಿಗೇಷನಿಗೆ ಲೋನ್ ಕೊಡ್ತಾರೆ ಅಂತ ಬಂತು, 9,000 ಕೊಡ್ತಿದ್ರು ಫಸ್ಟ್ ಸರ್. ಅವಾಗ ಅದು ಅವರು 9,000 ಎಕರೆ ಕೊಟ್ಟರೆ ನಂದು 80,000 ಖರ್ಚಾ ಸರ್ ದುಡ್ಡು. ಪೈಪು ಇದು ಖಾನಿ ಹೊಡೆದು, ಪೈಪ್ ಉಣಿದ್ದು, ಆಮೇಲೆ ಮೈಕ್ರೋ ಟೂಬ್ ಹೊಡೆಯೋದು, ಅಷ್ಟು ಸೇರಿ 80,000 ಬಂತು ಒಂದೇ ವರ್ಷಕ್ಕೆ ಆ ಕಾಲದಾಗೆ. ನಾ 3 ಎಕರೆ ಮಾಡೋಕ್ಕೆ ಎಲ್ಲ ಸ್ವಂತ ಬಂಡವಾಳ ಹಾಕಿ ಮಾಡಿದ್ವಿ. ಆಮೇಲೆ ಅವ್ರು ಕೊಟ್ಟದ್ದು ಎಕರೆ 9,000 ಮತ್ತು 30,000 ಇಪ್ಪತ್ತು ಸಾವಿರ ಕೊಟ್ಟರೆ ಅಷ್ಟೇ ಸಬ್ಸಿಡಿ. ಅವಾಗಿನ್ನೂ ಅನುಭವ ಇಲ್ಲ ನಮಗೆ. ಅವ್ತ ಕೊಟ್ಟನಲ್ಲ ಅವನಿಗೆ, ನಮ್ಮ ಕಡೆಗೆ ಬಿಟ್ಟರೆ ನಾವು ಕೊಡ್ತೀನಿ ಅಂದ. ಆಯ್ತು ಕೊಡಪ್ಪ ಅಂತ ಹೇಳ್ಬಿಟ್ಟು ಅವನ ಕಡೆಗೆ ವಹಿಸಿ ಅವನೇ ಬಂದು ಎಲ್ಲ ಮಾಡಿಸ್ದ. ಡ್ರಿಪ್ ಎಲ್ಲ ಅವನೇ ಬಂದು ಕ್ಲೀನಾಗಿ ಅವನ ಒಯ್ದು. ಬೋರ್ ಎಷ್ಟು ಮಾಡಿಸಿದ್ರಿ? ಬೋರ್ 2 ಅದಾವ ಸರ್. ಪಕ್ಕದಲ್ಲಿ ಕೆರೆ ಇದೆ, ಆದ್ರೂ ಬೋರ್ ಹೊಡೆಸಿದ್ರೆ ಯಾಕೆ? ಕೆರೆ ನೀರು ಒಂದೇ ಸಮ ಇರಲ್ಲ ಸರ್, ಒಣಗೋಗಿರುತ್ತೆ ಕೆರೆ ಕೆಲವು ನೀರು. ಈಗ ಕೆರೆ ಈಗೇನೋ ಭಾಳ ಭಾಳ ನೀರೈತಿ, ಅದಕ್ಕಿಂತ ಮುಂಚೆ ಹೋಗ್ತಾ ಹೋಗ್ತಾ ನೀರು ಸಿಗೋಳ ಹಾಸ್ಬಿಟ್ಟು ಖಾಲಿ ಆಗೋಗುತ್ತೆ. ಆಮೇಲೆ ಯಾವಾಗ ಹೋಗಿ ಅನ್ನೇ ಆಗ್ಬಿಡುತ್ತೆ, ಇನ್ನು ಬೋರ್ ಹಾಕೋ ಕೊಡಲ್ಲ ಅಂತೇಳಿ ಸರ್ಕಾರ ಬೇರೆ ಹೇಳ್ಬಿಡ್ತ. ಅವಾಗ ಓಹೋ ಇನ್ನು ಬೋರಿನ ಗಾಡಿನೇ ಬಿಡಲ್ಲ ಇದು ಅಂತ ಹೇಳ್ತೀನಿ ಅಂತ ಏನೆಲ್ಲ ಮಾತಾಡ್ತೀವಿ ಹೇಳ್ಬಿಟ್ಟು ಇದು ಈಗಲೇ ಹೊಡ್ಕೊಂಬಕ್ಕೆ ಹೇಳಿ ಬೋರ್ ಹೊಡ್ಕೊಂಡ್ವಿ. ಆಮೇಲೆ ಅದು ಇದು ಆಯಿ ನೀರಿಗಿಂತ ಡ್ರಿಪ್ ಇರಿಗೇಷನ್ ಭಾಳ ಚೆನ್ನಾಗುತ್ತೆ. ತಾಯಿ ಹಾಲು ಕುಡ್ದಂಗಾಗುತ್ತೆ, ನೀರೆಲ್ಲೂ ಹೋಗಲ್ಲ, ಆಳವಾಗಿ ನನಗಂತದ್ದು ಭೂಮಿನ ಕ್ಲೀನ್ ಆಗಿರುತ್ತೆ, ಜಾಸ್ತಿ ಹುಲ್ಲಾಗ ಕೊಡಲ್ಲ. ಅದು ಆಯಿ ನೀರು ಅಂದರೆ ಕೊಚ್ಕೊಂಡು ಹೋಗ್ಬಿಡುತ್ತೆ ಅಲ್ಲ, ಎತ್ತಲಬೇಕಲ್ಲ, ಕೊಚ್ಕೊಂಡು ಹೋಗ್ಬಿಡುತ್ತೆ. ಅದು ಇಂಟ್ರೆಸ್ಟ್ ಆಗಿರೋಕ್ಕೆ ನಾವು ಮಣ್ಣೆಲ್ಲ ಹೋಗ್ಬಿಡುತ್ತೆ ಕೆಳಗೆ, ಅಲ್ಲಿ ಹೋಗಿ ಒಂದು ತೆಂಬ ಅಂತ ತಗ್ಗು ಆಗುತ್ತೆ ಅಂತ ಹೇಳ್ಬಿಟ್ಟು ಡಿಪ್ ಇರಿಗೇಷನ್ ಮಾಡಿದ್ವಿ. ಕಳೆಗಳು ಬೆಳೆದೇ ಬೆಳೆಯುತ್ತೆ, ಅದರ ನಿರ್ವಹಣೆ ಯಾವ ಥರ ಮಾಡ್ತಿದ್ರಿ? ಅದನ್ನೆಲ್ಲ ಕೈಯೇ ಕೇಳ್ತಿದ್ವಿ ಸರ್. ಸಣ್ಣ ಸಸಿ ಇದ್ದಾಗೆಲ್ಲ ಕೈಯೇ ಕೇಳ್ತಿದ್ವಿ. ಅದು ಹಚ್ಚಿದ ಮೇಲೆ ಸಣ್ಣ ಸಸಿ ಇದ್ದಾಗಾದರೂ ಎತ್ತಿನ ಬೇಸೆ ಇತ್ತು. ಅವಾಗ ಎತ್ತಿನ ಬೇಸೆ ಇದ್ದಾಗೆ ಗಿಡ ತುಳಿದಂಗೆ ನೋಡುವ, ನಾವೇ ರೈತರಲ್ಲ, ನಾವೇ ಬೇಸೆ ಹುಡ್ಕೊಂಡು ಆ ಎತ್ತುಗಳಿಗೆ ಭಾಳ ಸಣ್ಣ ನೋಗ ಮಾಡ್ಕೊಂಡು ಎತ್ತು ಒಳಗಡೆನೇ ಇರಬೇಕು, ಇದಕ್ಕೆ ಹೋಗಂಗಿಲ್ಲ ಸಸಿ ಹತ್ರಕ್ಕೆ, ಒಳಗಡೆನೇ ಹೊಡಿತಿದ್ವಿ. ಆಮೇಲೆ ಬರ್ತಾ ಬರ್ತಾ ಬರ್ತಾ ಟ್ಯಾಕ್ಟ್ರುಗಳು ಬಂದವು. ಅವಾಗ ಒಂದು ಪಡ ಟ್ಯಾಕ್ಟ್ರಿ ಓಡಿಸೋದು, ಒಂದು ಪಡ ಎತ್ತನೆ ಹೊಡಿಯೋದು ಮಾಡ್ತಿದ್ವಿ ಸರ್. ಕಳೆ ನಿರ್ವಹಣೆಗೆ ಏನೋ ಹಾಕಿದ್ದಿಲ್ಲ ಸರ್ ಫಸ್ಟು. ಈಗ ಅದೇ ಸರ್ ಈಗ ಬಂದ್ಬಿಟ್ಟಿದ್ದಲ್ಲ ಇದು ರೌಂಡ್ ಅಪ್ ಅಂತ ಬಂದಿದೆ, SPD ಅಂತ ಬಂದ್ಬಿಟ್ಟಿದೆ, ಅದು ಸ್ಪೀಡ್ ಅಂತ ಬಂದಿದೆ, ಎಲ್ಲ ನೋಡಿ ಯಾವ್ದಾರ ಒಂದು ಹೊಡಿತೆ ಮೇಲೆ ಹೊಡಿಯೋದು ಸರ್. ತೋಟಕ್ಕೆ ಖರ್ಚೆಷ್ಟು ಬಂತು ತಮಗೆ? ಒಂದು ತೋಟಕ್ಕೆ ಸರ್ ಕಮ್ಮಿ ಅಂದ್ರು ಒಂದು 70-80 ಸಾವಿರ ಬರ್ತೊಂದು ಎಕರೆ ಕಮ್ಮಿ. ಈಗ ಅಂದ್ರೆ ದನಿ ಗೊಬ್ಬರ ಕೊಲ್ಡಕ್ಕೆ ಮಗು ಒಂದು 25,000 ರೂಪಾಯಿ ಒಂದು ಲಾರಿ ಬರ್ತದೆ ಗೊಬ್ಬರ, 4 ಲೋಡ್ ಬರ್ತದು ಟಿಲ್ಲರ್ನಾಗೆ ಅಂತ, ಒಂದು 4 ಲೋಡ್ 4 ಲಾರಿ ತಗೊಂಡ್ಬೋದು. ಈ ಅಡಿಕೆಗೆ ಮುಂಚೆ ಬಾಳೆ ಹಾಕಿದೀನಿ ಅಂತ ಹೇಳಿದ್ರೆ ಅವಾಗ ಅಡಿಕೆಗೆ ನೆರಳು ಬಿದ್ದು ಅಡಿಕೆ ಇದಾಗ್ಲಿಲ್ವಾ? ಮರ ಏನು ಆಗ್ಲಿಲ್ಲ ಸರ್, ನೆರಳಿದ್ದ ಸಣ್ಣ ಸಸಿ ಇದ್ದಾಗ ನಾವು ಮಗಳು ಹಂಗೆ ತೊಟ್ಲಲ್ಲಿ ಹಾಕಿ ಸಾಕ್ತಿ ದೊಡ್ಡ ಆದ್ಮೇಲೆ ಮಾಡ್ತೀವಿ ಆ ಥರ. ಅದು ನೆರಳಾಗಿದ್ರೆ ಬಿಸಿಲು ತಾಕಲ್ಲ, ಚೆನ್ನಾಗಿ ಸೊಂಪು ಇರುತ್ತೆ. ಸ್ವಲ್ಪ ದೊಡ್ಡದಾಗಿ ಗಂಡು ಬಿಡಕ್ಕೆ ಬಂತು ಅಂದಾಗ ಬಾಳೆ ಕಟ್ಟ ಮಾಡೋದು, ಇಲ್ಲದ ಹೋದ್ರೆ ಈ ಸಣ್ಣದು ನಸಿಕೆಂದು ಇದು ಹೊಡೆದತ್ತು. ಅದರಿಂದ ಅದನ್ನ ದೊಡ್ಡದಾಗ್ದೆ ಬಂತು ಅಂದ್ಬಿಡ್ಲೆ ಬಾಳೆ ಕಟ್ ಮಾಡೋದು, ದೂರ ದೂರ ಹಾಕೋದು. ಆಮೇಲೆ ನಮಗೆ ಬೇಕು ಅಂದರೆ ಒಂದೊಂದು ಗಿಡ ದೂರ ದೂರ ಹಾಕಿ. ಒಟ್ಟಲ್ಲಿ ನೀವು ಬೆಳೆದಿರ್ತಕ್ಕಂಥ ಅಡಿಕೆಗೆ ಇಳುವರಿ ಬಗ್ಗೆ ಮಾತಾಡಿದ್ರೆ ಎಷ್ಟು ಬಂತು ಇಳುವರಿ ಎಕರೆಗೆ? ಸರ್, ಮೊದಲು ಕಮ್ಮಿ ಬರ್ತಾ ಇತ್ತು ಸಣ್ಣ ಗಿಡ ಇದ್ದಾಗ, ಈಗ 10-15 ವರ್ಷದ ಗಿಡ ಆದ್ಮೇಲೆ ಅಲ್ಲಿ ಕಂಪಲ್ಸರಿ 60 ಕ್ವಿಂಟಲ್, 70 ಕ್ವಿಂಟಲ್, 80 ಕ್ವಿಂಟಲ್, 1 ಎಕರೆ ಬರುತ್ತೆ. ಬೇರೆ ಕಡೆ ಎಲ್ಲ ಕಡಿಮೆ, ನೀವು ಇಷ್ಟಕ್ಕೊಂದ್ ಹೇಳ್ತೀರಾ ಹೇಗೆ? ಬೇರೆ ಕಡೆ ಕಡಿಮೆ ಅಂದ್ರೆ ಅವ್ರು ಕೆಲಸ ಮಾಡಲ್ಲ ಸರ್, ಕೆಲಸ ಮಾಡೋದ್ರಿಂದ ಆ ತರ ಆಗುತ್ತೆ. ಯಾವ ತರ ಕೆಲಸ ಅಂದ್ರೆ? ಕೆಲಸ ಅಂದ್ರೆ ಅದಕ್ಕೆ ಗೊಬ್ಬರ ಹಾಕ್ಬೇಕು, ನೀರು ನೋಡ್ಕೊಬೇಕು, ಟೈಮ್ ಟೈಮ್ ಹಾಕ್ಬೇಕು. ಅದು ನಾವೆಲ್ಲೋ ಬರ್ತದ ಬಿಡಲೆ, ಮರ ಬೆಳೆಸಿ ಬಿಡ್ತೀವಿ, ಅದೇನು ಹಂಗೆ ಬೆಳೀತೆ ಅಂತ ಹೇಳ್ಬಿಟ್ರೆ ಅದು ಬರಲ್ಲ. ನಾವು ಟೈಮ್ ಟೈಮ್ ಊಟ ಮಾಡ್ಕೊಂಡ್ರೆ ಮಧ್ಯಾಹ್ನ 1 ಗಂಟೆ ಎಲ್ಲ 7 ಗಂಟೆ ಊಟ ಮಾಡ್ತೀವಿ, ಬೆಳಿಗ್ಗೆ 8-8:30 ತಿಂಡಿ ತಿಂತೀವಿ, ಸಾಯಂಕಾಲ ಮತ್ತೆ ಊಟ ಮಾಡ್ತೀವಿ, 3 ಟೈಮ್ ಮಾಡ್ತೀವಿ ನಾವು. ಆ ಥರ ಅದನ್ನು ಕ್ಲೀನ್ ಆಗಿ 3 ಐಟಮ್ ಹೆಂಗೆ ನೋಡ್ಕೊ, ನಾವು ಹೆಂಗೆ ಊಟ ಮಾಡ್ತೀವಿ ಹಂಗೆ. ಓ, ಇವತ್ತು ತಿಂಗಳು ಹಾಕ್ಬೇಕು, 1 ತಿಂಗಳಾಯ್ತು, ಇಲ್ಲಿ 2 ತಿಂಗಳಾಯ್ತು, ಓ 6 ತಿಂಗಳಿಗೆ ಒಂದು ಪಟ ಶಿಫ್ಟ್ ಮಾಡಕ್ಕೆ ಬಂದ್ಕೊಂಡ್ವಿ. ತಿಂಗಳು ಹಾಕಿದ್ರೆ ಬದುಕಲ್ಲ ನಾವು ರೈತರು, 6 ತಿಂಗಳಿಗೊಂದು ಶಿಫ್ಟು ಗೊಬ್ಬರ ಹಾಕೋದು, ಆ ಥರ ಗೊಬ್ಬರ ಹಾಕಿ ಅಂತ ಬಂದ್ವಿ. ಪ್ರತಿಯೊಂದು ಗಿಡಕ್ಕೂ ಗೊಬ್ಬರ ಹಾಕ್ತಾ ಹೋಗ್ತಾರೆ? ಅಡಿಕೆ ಗಿಡಕ್ಕೆ ಅಥವಾ ಎಲ್ಲ ಸೇರಿ ಮಾಡ್ತೀರಾ? ಇಲ್ಲ ಸರ್, ಪ್ರತಿಯೊಂದು ಗಿಡಕ್ಕೂ ಹಂಚಿ ಹಾಕ್ತೀವಿ ಸರ್. ಒಂದು ಅಳತೆ ಮಾಡ್ಕೊಂಬಿಡ್ತೀವಿ ನಾವು, 200 ಗ್ರಾಮ್ ಬರ್ತಾ 100 ಗ್ರಾಮ್, ಒಂದು ಕಪ್ ತಗೊಂಡ್ಬಿಡೋದು ಸಿದ್ಧ ಎಲ್ಲ ಹಿಂಗೆ ಹೋಗೋದು. ಹಂಗೆ ಎಲ್ಲ ಗಿಡಕ್ಕೂ ಸುಮ್ಮನೆ ಎತ್ತಲಬೇಕಲ್ಲಾಗಿದ್ರೆ ಇದು ಐಡಿಯಾ ಬರಲ್ಲ, ಆ ಗೊಬ್ಬರ ಅದಕ್ಕೆ ಸಿಗಲ್ಲ, ಸಾಕಾಗಲ್ಲ. ಹಂಗಾಗಿಬಿಟ್ಟು ನಾವು ಏನು ಮಾಡ್ತೀವಿ, ಓಹೋ ಇದು ಹಿಂಗಾಗಲ್ಲ ಅಂತ ಅಲ್ಲಿ ಗುಣ ಮಾಡ್ತೀವಿ. ಅದನ್ನೆಷ್ಟು ಹಿಂಗೆ ಸುತ್ತ ಹಾಕ್ತೀವಿ, ಅವಾಗ ಮುಚ್ಚಿಸ್ತೀವಿ ಮತ್ತೊಂದು ಮಣ್ಣಾಗಿ. ಆ ನಂತರ ಚೆನ್ನಾಗಿತ್ತು. ಈ ಭಾಗದಲ್ಲಿ ಅಡಿಕೆಗೆ ರೋಗ ಏನಾದ್ರು ಬಂತ? ರೋಗ ಬರ್ತಾ ಇದೆ ಸರ್, ಈ ಕೊಳೆ ರೋಗ ಬರ್ತಾ ಐತಿ ಈಗ, ಆಮೇಲೆ ಇಡಿ ಮುಂಡಿ ರೋಗ ಅಂತ ಬರ್ತಾ ಐತಿ. ಅದು ಇಡಿ ಮುಂಡಿಗೆ ಬಂತು ಅಂದ್ರೆ ಸುಳೆನೆ ಕಟಾವ್ ಹೋಗ್ಬಿಡುತ್ತೆ. ಹಂಗಾಗಿ ಬಹಳ ಮರ ಹೋಗ್ತದವೆ ಈಗ ಇತ್ತೀಚೆಗೆ. ಇದೆಲ್ಲ ಈಗ ಬಂದು ಸದ್ಯ ಒಂದು 10 ವರ್ಷದಿಂದ ಈ ಕಡೆಗೆ ಇಡಿ ಮುಂಡಿಗೆ ರೋಗ ಅಂತೆ, ಕೊಳೆ ರೋಗ ಅಂತೆ ಇವೆಲ್ಲ ಸ್ಟಾರ್ಟ್ ಆಗಿದ್ದಾವೆ. ಕೊಳೆ ರೋಗಕ್ಕೆ ಔಷಧಿ ಹೊಡಿಬೇಕು. 3 ಎಕರೆ ಈಗ 15,000 ರೂಪಾಯಿ ಒಂದು ಐಟಮ್ಗೆ ಇದು ಹೊಡಿಬೇಕು, ಕೊಳೆ ರೋಗದ ಔಷಧಿ ಹೊಡಿಬೇಕು ಬಾಯಿಗೆ. ಖರ್ಚು ಜಾಸ್ತಿ ಆಗಲ್ವಾ? ಖರ್ಚು ಜಾಸ್ತಿ ಆಗಲ್ಲ ಸರ್, ಮತ್ತೆ ಖರ್ಚು ಜಾಸ್ತಿ ಮಾಡಲು ಉಳಿಯಲ್ಲ ಸರ್, ಆಳ ಹೋಗುತ್ತಲ್ಲ ಸರ್ ಫಸಲು. ಮಳೆ ಈಗ ಬರೀ ಹಂಗೆ ಪ್ರವಾಹ ಬಂದು ಹೋಗ್ತಾ ಇದಾರಲ್ಲ ಜನ, ಆ ಥರ ಇದಕ್ಕೆ ಕೊಳೆ ರೋಗ ಬಂದ ಪ್ರವಾಹ ಬಂದು ಸಾಯ್ತಾರಲ್ಲ, ಆ ಥರ ಆಗ್ಬಿಡುತ್ತೆ. ಗೊನೆ ಉದುರೋಗ್ಬಿಡುತ್ತೆ, ನಮ್ಗೆ ಕೈ ಸಿಗಲ್ಲ. ಇತ್ಲ ಅಡಿಕೆನೂ ಗಟ್ಟಿರಲ್ಲ, ಸಣ್ಣ ಸಣ್ಣ ತಕೊಂಡು ಆರಸನಕ್ಕೆ ಬರಲ್ಲ, ಅಂತ ಬಿದ್ದ್ಬಿಡುತ್ತೆ. ಅದಕ್ಕೋಸ್ಕರ 2-3 ಟೈಮ್ ಹುಡ್ಕೊಂಬೋಕ್ ಸರ್. ಯಾರಿಗೆ ಕೊಡ್ತೀರ ಅಡಿಕೆನ? ಅಡಿಕೆ ನಾವು ಹಿಂಗೆ ಕೊಯ್ದ ಬೇಸರಿಗೆ ಒಬ್ಬರಿಗೆ ಕೊಟ್ಟಿರ್ತೀವಿ, ಆಮೇಲೆ ಮಾರ್ಕೆಟ್ ಇದಕ್ಕೆ ಬರ್ತದೆ, ಕೈ ವ್ಯಾಪಾರಕ್ಕೆ ಬರ್ತಾರೆ. ನಾವೆಲ್ಲರೇ ಮಾರ್ಕೆಟಿಗೆ ಲೋನ್ ಗೀನ್ ಮಾಡ್ಕೊಂಡು ಮಾರ್ಕೆಟ್ನಾಗೆ ಶೇರ್ ಹಾಕಿರ್ತೀವಿ. ಆ ಶೇರ್ ಹಾಕಿದ ಮತ್ತು ಅಡಿಕೆ ಬಿಡಲಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೂ ಅಡಿಕೆ ಹೊಡೆದು ರೇಟ್ ಚೆನ್ನಾಗಿ ಸಿಕ್ತು ಅಂದರೆ ಮಾರ್ಕೆಟ್ಗೆ ಬಿಡ್ತೀವಿ. ರೇಟ್ ಚೆನ್ನಾಗಿ ಸಿಗಲಿಲ್ಲಪ್ಪ ಅಂದರೆ ಮನೆ ಬಾಗಿಲಿಗೆ ಬರ್ತಾನೆ, ನಾನು ಇಷ್ಟು ಕೊಡ್ತೀನಿ ಕೊಡ್ರಿ ಅಂತ. ಅದಕ್ಕಿಂತಲೂ ಜಾಸ್ತಿ ಕೊಡ್ತೀವಿ ಅಂತ ಬರ್ತೀವಿ, ಒಂದು 200-300-500 ಜಾಸ್ತಿ ಇರುತ್ತೆ ನೋಡಿ. ನಮ್ಗೇನು ಅನುಕೂಲ ಕಾಣುತ್ತೆ, ಎಲ್ಲಿ ಕೊಟ್ಟರೆ ಅನುಕೂಲ ಕಾಣುತ್ತೆ ಅಂತ ಕೊಡ್ತೀವಿ. ಎಷ್ಟು ಬಂತು 3 ಎಕರೆಗೆ? 3 ಎಕರೆ ಸರ್ 8x24, ಅಲ್ಲಿಗೆ ಒಂದು 9 ಕ್ವಿಂಟಲ್ ಬರುತ್ತೆ ಸರ್ 1 ಎಕರೆ. 9 ಕ್ವಿಂಟಲ್ ಧಾರಣೆ? ಧಾರಣೆ ಇವತ್ತು 50,000-51,000 ಅಂದರೆ, ಮೊದಲೆಲ್ಲ 6,000-5,000 ಕೊಟ್ಟಿದ್ವಿ. ಮೊದಲು ಫಸ್ಟ್ ಸ್ಟಾರ್ಟಿಂಗ್ನಾಗ 5,000-6,000-8,000 ಸಿಕ್ಕರೆ ಸಾಕಲ್ಲೇ ಅಂತಿದ್ವಿ. ಅದು 8-10 ಹೋಗಿ ಅಲ್ಲ 20 ಬಂದ್ಬಿಡ್ತು. 20 ಬಂದಮೇಲೆ 30-40 ನಿಂತಿರುತ್ತೆ. ಒಂದು ಲಕ್ಷ ರೂಪಾಯಿ 80,000-90,000 ಅಡಿಕೆ ರೇಟ್ ಬಂತು ಸರ್. ಅವಾಗ ಯಾರೋ ರೈತರೆಲ್ಲ ದಂಡರಾಗಿ ಯಾರೋ ಕೊಟ್ಕೊಂಡ ದುಡ್ಡು ಬರಲಿ ಅಂತ ಇಟ್ಕೊಂಡರು, ಕೊನೆಗೆ 25-30 ಕೊಡೋಂಗಾತು. ಆ ಥರ ಎಲ್ಲ. ಎಷ್ಟು ಬಂದರೆ ಚೆನ್ನಾಗಿರ್ತೀರ ಒಂದು ಮಿನಿಮಮ್? ಸರ್ ಈಗ ಐತಲ್ಲ, ಈ ರೇಟ್ ಇದ್ರೆ ತೊಂದರೆ ಇಲ್ಲ. ಇವತ್ತಿನ ಕೂಲಿ ಮುಂದೆ 400-500 ರೂಪಾಯಿ ಕೂಲಿ ಕೇಳ್ತಾರೆ ಸರ್. ಇದೇ ರೇಟ್ ಇದ್ರೆ ವರ್ಕೌಟ್ ಆಗುತ್ತೆ, ರೈತನಿಗೆ ಏನು ತೊಂದರೆ ಆಗದಂಗೆ ಜೀವನ ಮಾಡ್ಬೋದು. ಈ ರೇಟು ಕಮ್ಮಿ ಆಗಿ ನಾವು ಕೂಲಿಯರಿಗೆ ಅವ್ರಿಗೂ ನಮ್ದು ಅಡಿಕೆ ರೇಟ್ ಬಿದ್ದೋಗಿದೆ ಅಂದ್ರೆ ಅವ್ರಿಗೆ ಕೂಲಿ ಕಮ್ಮಿ ಬರಲ್ಲ, ಅವ್ರು 400-500 ರೂಪಾಯಿ ಕೂಲಿ ಕೇಳ್ತಾರೆ. ನಮ್ಗೆ ಈ ರೇಟು ಇದ್ರೆ ಮೇಂಟೈನ್ ಮಾಡ್ಕೊಬೋದು, ಇದಕ್ಕಿಂತ ಕಮ್ಮಿ ಆದ್ರೆ ತೊಂದರೆ ಆಗುತ್ತೆ. ಖರ್ಚು ಕಳೆದು ಎಷ್ಟು ಉಳಿತು ತಮ್ಮ ಖರ್ಚು ಕಳೆದು ಸರ್? ಒಂದು 4-5 ಲಕ್ಷ ಉಳಿತು 3 ಎಕರೆಯಿಂದ. ಎಲ್ಲ ಖರ್ಚು ನಮ್ಮ ಖರ್ಚು ಮಾಡ್ಕೊಂಡ್ರೆ ಒಂದು 4-5 ಲಕ್ಷ ಉಳಿಸ್ಕೊಬೋದು ಸರ್. ನನ್ನ ನೆಕ್ಸ್ಟ್ ಬರೋ ಬೆಳಿಗ್ಗೆ ಮಡ್ಕೊಳಕ್ಕೆ ಅನುಕೂಲ ಆಗುತ್ತೆ. ಮುಂಗಡೆ ಯಾರನ್ನು ಕೇಳ್ದಂಗೆ ಸಾಲ ಪಾಲ ಕೇಳ್ದಂಗೆ ಉಳಿಸ್ಕೊಬೋದು ಸರ್. ಅಡಿಕೆ ಜೊತೆಗೆ ಮತ್ತೆ ಬೇರೆ ಏನು ಮಾಡಬೇಕು ಅಂತ ಆಸಕ್ತಿ ಇಲ್ಲ? ಇತ್ತು ಸರ್, ಇದ್ರೂ ಅದು ನೋಡಕ್ಕೆ ಮಾಡೋಕ್ಕೆ ಆಸಕ್ತಿ ಆಗಲ್ಲ ಸರ್. ಯಾಕೆಂದ್ರೆ ಎಲ್ಲ ನೋಡೋಕ್ಕೂ ಕೂಲಿಯರ್ ಡಿಮ್ಯಾಂಡ್ ನೋಡ್ಬಿಟ್ರೆ ನೆಲ ಹತ್ತಿ ಹೋಗ್ಬಿಡ್ತು. ಕೂಲಿಯರ್ಗಿಂತ ಬೇರೆ ಮಾಡಿ ಲಾಭ ತುಡಿಯೇನಂತ ಹೋದ್ರೆ ಆಗಲ್ಲ ಸರ್. ಮನೆಯ ಜನ ಇರಬೇಕು, ಜನ ಇಲ್ಲ. ನಾವು ಅಪ್ಪ ಮಗ ಇಬ್ಬಳಿರೋದೀವಿ, ನಾವು ಹೆಣ್ಣು ಮಕ್ಕಳು ಅಡುಗೆ ಮಾಡೋಕ್ಕೆ ಸಹಿ ಆಗಿರ್ತಾರೆ. ನಾವು ಇಬ್ಬಳರು ಹೋಗಿ ಏನು ಮಾಡೋಕ್ಕಾಗುತ್ತೆ? ಹಿಂಗಾಗ್ಬಿಡುತ್ತೆ ಸರ್. ಬುದ್ಧಿವಂತಿಕೆ ಮಾಡಿ ತೆಗಿತಾರೆ ಸರ್. ನಾವು ಇನ್ನೊಬ್ಬರು ಹೆಂಗೆ ಕೇಳೋಕೆ ಹೋಗಿಲ್ಲ. ಇವತ್ತು ಯಾರನ್ನೂ ಒಂದು ಗುಣ ಹೆಂಗೆ ಹಚ್ಬೇಕು ಅಂತಲೂ ಕೇಳಿಲ್ಲ. ನಮ್ಮ ಹತ್ರನೇ ನೋಡ್ಕೊಂಡು ಕಲ್ತ್ಕೊಂಡು ಅವ್ರು ಹೋಗ್ತಾರೆ. ಬಾಯಿಲಿ ಹೋಗೋಣ ಅಂತ ತೋಟಕ್ಕೆ, ನಮ್ಮ ತೋಟಕ್ಕೆ ಹೋಗೋಣ ಗದಿಗೆ ಹೋಗೋಣ ಬಾಯಿಲಿ ಅಂತ ಕರ್ಕೊಂಡು ಹೋಗ್ತಾರೆ. ಕಾರ್ಯಕ್ರಮ ಕೇಳ್ತಕ್ಕಂಥ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅವ್ರಿಗೆ ನೋಡಪ್ಪ, ಈ ಥರ ಆದರೆ ನೀವು ಬದುಕಿ ಅಂತೀರಿ, ಇಲ್ದ್ರಿಲ್ಲ ಅಂತೇಳಿ. ಈಗ ಒಂದು 20 ಜನ ನನ್ನೇ ಹೇಳ್ತಾರೆ. ಫಸ್ಟ್ ಒಬ್ಬನಿಗೆ ಹೇಳಿನಲ್ಲ, ಅವರೆಲ್ಲ ನೋಡು ಗೋವಿಂದನ ಬಾರಿ ಬುದ್ಧಿವಂತ ನೋಡಿ, ಹಿಂಗೆ ಹೇಳಿದ ಮೇಲೆ ಅವ್ನು ಹೇಳಿದ ಮೇಲೆ ನಮಗೆ ಗಿಡ ಬಂದು ಫಸಲು ಬಂತು. 4 ವರ್ಷ ಹಂಗೆ ಸಣ್ಣ ಗಿಡ ಉಳ್ಕೊಂಬಿಡೋದು. ಅಲ್ಲಿ ಬಂದ ಆತ ಬಂದಾಗ ಗೋವಿಂದನ ಹಿಂಗೆ ಆಗ್ಬಿಡೋದು ಎಂದು ನಾನು ಹೇಳಿದಂಗೆ ಮಾಡ್ತೀವಿ ಅಂದ್ರೆ ನೋಡಪ್ಪ ಕೇಳ್ತೀನಿ ಇಲ್ಲಿ ನಮ್ಗೆ ಕೇಳಪ್ಪಂದು ಏನು ಹೇಳ್ಕೊಂದೇನ ಅಂದ ಸೆಂಟ್ರಿ ಆ ಕಡೆಗೆ ಒಂದು ಈ ಕಡೆಗೆ ಒಂದು ದಯ ಹೊಡೆಯೋದು, ಅವ್ನು ಕಾನಿ ಹೊಡೆದ್ಬಿಡ್ರಿ, ನೀರು ಬಂದ ನೀರು ಇದ್ರಾಶ್ ಹೋಗುತ್ತೆ, ಆಮೇಲೆ ನಿಮಗೆ ಗಿಡ ಬೆಳೀತವೆ. ಅವನು ಗೋವಿಂದನ ಬಾರಿ ಬುದ್ಧಿವಂತ ಕಣಂದ್ರೆ ಎಲ್ಲ ಅವನೇ ಹೇಳ್ತಾನೆ, ಅವನಿಗೆ ಹಣ್ಣು ಹೇಳ್ಕೆಂತಲೇ ಎಲ್ಲ ಹೊಡಿತಾ ಇರೋದು ಜನ ಕಾನಿ ಹೊಡ್ಕೊಂತ ಇರೋದು. ಈಗ ದೊಡ್ಡ ಮರ ಆದ್ಮೇಲೆ ಹೊಡಿತದ್ರಿ, ನಾವು ಸಣ್ಣ ಗಿಡದಾಗಲೇ ಸ್ಟಾರ್ಟಿಂಗ್ ಮಾಡ್ಕೊಂಡ್ಬಿಟ್ಟಿವಿ. ತೊಂದರೆ ಏನೂ ಇಲ್ಲ, ತೊಂದರೆ ಏನಿಲ್ಲ ಸರ್. ಆ ಕಾನಿ ಹೊಡೆದ್ರೆ ತೊಂದರೆ ಏನಂದ್ರೆ ಎರಡು ಕಡೆ ಎರಡು ಮುಖ ಬೇಸಿ ಹೊಡಿಯಕ್ ಬರೋದಿಲ್ಲ, ಒಂದು ಮಗನೇ ಹೊಡಿಬೇಕು. ಖಾಲಿ ಇರ್ತಲ್ಲ ಸರ್, ಖಾಲಿ ಹೊಡೆದು ಖಾಲಿ ಹಿಂಗಿಂಗ್ ಅಡ್ಡ ಹೊಡೆದ್ಬಿಟ್ಟು ಮುಚ್ಚಿಂದ ಹೊಡ್ತು ಖಾಲಿವು. ಹಿಂಗೇಕ ಒಂದೇ ಮುಖ ಬೇಸಿ ಹೊಡ್ಕೊಂತೀವಿ, ಬಾಕಿದೆಲ್ಲ ಕೈ ಕಾನಿ ಎಲ್ಲ ಸೋಸ್ತೀವಿ. ಕುಡುಗಲು ತಗೊಂಡ್ಬಿಟ್ಟು ಎಲ್ಲ ಕೊಯ್ದು ಮಣ್ಣಲ್ಲಿ ತೆಗೆದು ಎತ್ತಾಕ್ತೀವಿ. ಆನಂತರ ಹುಲ್ಲೆಲ್ಲ ಕ್ಲೀನಾಗಿ ನೀರು ಎಳಿದಾ ಇರ್ತದೆ. ಆ ಚಲ್ಟ ಬಿಟ್ವಿ ಅಂದರೆ ಮತ್ತೆ ಶೀತ ಬಿಡ್ತದೆ, ಖಾಲಿ ಮಾಡಿದ ಪ್ರಯೋಜನ ಇರಲ್ಲ. ಅದು ಖಾಲಿ ಕ್ಲೀನಾಗಿ ಇಟ್ಕೊಬೇಕು ನಾವು, ಅವಾಗ ಸರಿ ಆಗುತ್ತೆ. ಒಟ್ಟಲ್ಲಿ ಕೃಷಿ ಮಾಡಿ ಸಂತೋಷ ಆಗಿದೆ? ಹಾಂ, ಸಂತೋಷ ಆಗಿದೆ ಸರ್. ತೊಂದರೆ ಏನಿಲ್ಲ, ಕೃಷಿ ಈ ಥರ ಬಂದರೆ ಬದುಕ್ತೀವಲ್ಲಪ್ಪ ಅಂತ ಒಂದು ಆಸೆ ಸರ್. ಈ ಥರ ಆದರೆ ನಾವು ನೆಲ ಮಾಡ್ತಾ ಇದ್ದೀವಿ, ನಾವು ಕೂಲಿ ಮಾಡ್ತಾ ಇದ್ದೀವಿ ಸರ್. ಫಸ್ಟು ಎಲ್ಲ ಕೂಲಿ ಮಾಡಿ ತಲೆ ಮೇಲೆ ಮಣ್ಣು ಕಲ್ಲು ಎಲ್ಲ ಹೊತ್ತು, ಓಹೋ ನಮ್ಮ ಭೂಮಿಯೊಳಗೆ ನಾವು ಹಿಂಗೆ ಬದಲಾವಣೆ ಮಾಡ್ಕೊಬೇಕು, ನಾವು ಇದ್ರೆ ಹಾಳಾಗ್ಬಿಡ್ತೀವಿ ಅಂದು ಜಮೀನು ಈ ಥರ ಮಾಡ್ಕೊಂಡು ಮಾಡಿದ್ವಿ ಸರ್. ಒಳ್ಳೇದು ಗೋವಿಂದಪ್ಪ ಅವರೇ, ತಮ್ಮ ಒಂದು ಕೃಷಿ ಅನುಭವನ ಇದುವರೆಗೂ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ತಮಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದ. ಕೇಳಿದರೆ ಇದುವರೆಗೂ ಭತ್ತ ಮತ್ತು ಅಡಕೆಯ ಕೃಷಿ ಅನುಭವ ಈ ಕುರಿತು ಭದ್ರಾವತಿ ತಾಲೂಕು ದಾನವಾಡಿಯ ಗೋವಿಂದಪ್ಪ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಚ್ಎಂ ಮಹೇಶ್. ಇದೊಂದು ಪ್ರಕಟಣೆ. ಶಿವಮೊಗ್ಗ ಜಿಲ್ಲೆಯ ತೋಟಗಾರಿಕೆ ಇಲಾಖಾ ಕ್ಷೇತ್ರ ಮತ್ತು ನರ್ಸರಿಗಳಲ್ಲಿ ವಿವಿಧ ರೀತಿಯ ಉತ್ತಮ ಗುಣಮಟ್ಟದ ತೋಟಗಾರಿಕಾ ಸಸಿ ಅಥವಾ ಕಸಿಗಳನ್ನು ಅಭಿವೃದ್ಧಿಪಡಿಸಲಾಗಿದ್ದು ರೈತರಿಗೆ ಮತ್ತು ಆಸಕ್ತ ಸಾರ್ವಜನಿಕರಿಗೆ ಇಲಾಖಾ ನಿಗದಿತ ದರದಲ್ಲಿ ಮಾರಾಟಕ್ಕೆ ಲಭ್ಯವಿರುತ್ತವೆ. ಸಸಿ ಅಥವಾ ಕಸಿಗಳ ವಿವರ: ತೆಂಗು ಸಸಿ, ಅರಸಿಕೆರೆ ಟವಲ್ 75 ರೂಪಾಯಿ, ಅಡಿಕೆ ಸಸಿ ಸ್ಥಳೀಯ ತಳಿ 20 ರೂಪಾಯಿ, ಕಾಳು ಮೆಣಸು ಸಸಿ ಪಣಿಯೂರ್ ತಳಿ 11 ರೂಪಾಯಿ, ಸಫೋಟ ಸಸಿ ಕ್ರಿಕೆಟ್ ಬಾಲ್ ತಳಿ 56 ರೂಪಾಯಿ, ಕೋಕೋ ಸಸಿ F1H ತಳಿ 8 ರೂಪಾಯಿ, ನಿಂಬೆ ಸಸಿ ಸ್ಥಳೀಯ 11 ರೂಪಾಯಿ, ಏಲಕ್ಕಿ ಸಸಿ ಮೂಡಿಗೆರೆ 1 SKP 14 ತಳಿ 14 ರೂಪಾಯಿ, ಕಾಫಿ ಸಸಿ ಚಂದ್ರಗಿರಿ ತಳಿ 9 ರೂಪಾಯಿ, ಜಾಯಿಕಾಯಿ ಸಸಿ ಸ್ಥಳೀಯ ತಳಿ 9 ರೂಪಾಯಿ, ಚಕ್ಕೆ ಅಥವಾ ದಾಲ್ಚಿನ್ನಿ ಸಸಿ ಸ್ಥಳೀಯ ತಳಿ 15 ರೂಪಾಯಿ, ಲವಂಗ ಸಸಿ ಸ್ಥಳೀಯ ತಳಿ 20 ರೂಪಾಯಿ, ವಿವಿಧ ರೀತಿಯ ಅಲಂಕಾರಿಕ ಗಿಡಗಳು ಸ್ಥಳೀಯ ತಳಿ 20-50 ರೂಪಾಯಿ, ಪಪ್ಪಾಯ ರೆಡ್ ಲೇಡಿ ತಳಿ 13 ರೂಪಾಯಿ, ನುಗ್ಗೆ ಸಸಿ ಭಾಗ್ಯ PKM ತಳಿ 10 ರೂಪಾಯಿ, ಕರಿಬೇವು ಇತರೆ 12 ರೂಪಾಯಿ. ಹೆಚ್ಚಿನ ಮಾಹಿತಿಗಾಗಿ ಶಿವಮೊಗ್ಗ ಜಿಲ್ಲಾ ನರ್ಸರಿ ಸಂಪರ್ಕ ಸಂಖ್ಯೆ 9632666596. ಮತ್ತೊಮ್ಮೆ 9632666596. ಪ್ರಕಟಣೆ ಕೇಳಿದ್ರಿ. ಕಾರ್ಯಕ್ರಮದ ಕಡೆಯದಾಗಿ ಒಂದು ಪರಿಸರ ಗೀತೆ ಕೇಳೋಣ. ಚಕ್ಕನೆ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಧರಿಯಾಗಿ ಕುಖ್ಯಾತನಾಗಿಯೇ ನಾನು ಬನಕಿ ಚಕ್ಕನೆ ಹುಣ ಸಾವಿರ ಕಾಲಿನ ಹುಣ ನೂರಾರು ಹೆಸರಿನ ಜೀವಿಯು ನಾನು ಧರಿಯಾಗಿ ಕುಖ್ಯಾತನಾಗಿಯೇ ನಾನು